ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನವೀನ್ ಅಂತ. ನಾನು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಲ್ಲಿ ಕೃಷಿ ಕೀಟಶಾಸ್ತ್ರ ವಿಭಾಗದಲ್ಲಿ ಹಿರಿಯ ಸಂಶೋಧಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾನು ಕೊಡ್ತಕ್ಕಂಥ ಮಾಹಿತಿ ಏನಪ್ಪಾ ಅಂದರೆ ಅಡಿಕೆಯಲ್ಲಿ ಬರುವ ಪ್ರಮುಖ ಕೀಟಗಳು ಮತ್ತು ಅವುಗಳ ನಿರ್ವಹಣೆ. ಮೊದಲನೇದಾಗಿ ಜೇಡನುಸಿ, ಅದಕ್ಕೆ ನಾವು ಮೈಟ್ ಅಂತ ಕರಿತೀವಿ. ಇದರ ಹಾನಿಯ ಲಕ್ಷಣಗಳು ಹೇಗಿರುತ್ತವೆ ಅಂದರೆ, ಕೆಂಪು ಜೇಡು ನುಸಿಗಳು ಎಲೆಗಳ ಕೆಳಗೆ ಗುಂಪಿನಲ್ಲಿ ಕಂಡುಬರುತ್ತದೆ ಮತ್ತು ರಸ ಇರುತ್ತವೆ. ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಮಚ್ಚೆಗಳಾಗಿರುತ್ತವೆ. ಜೇಡನುಸಿ ನಿರ್ವಹಣೆಗೆ 2.5 ಮಿಲಿ ಡೈಕೋಫಾಲ್ 20 EC ಅಥವಾ 4 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಂದರೆ 80% ಅಥವಾ 1.5 ಮಿಲಿ ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಇದಾದಮೇಲೆ ಇನ್ನು ಬರ್ತಕ್ಕಂಥದ್ದಂದರೆ ಸುಳಿ ತಿಗಣೆ ಅಂತ ಬರುತ್ತೆ. ಅದರ ಲಕ್ಷಣಗಳು ಹೇಗಿರುತ್ತೆ ಅಂದರೆ, ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಎಲೆಗಳು ಮತ್ತು ಹೂಗೊಂಚಲಿನಿಂದ ರಸ ಹೀರುತ್ತವೆ. ಇಂತಹ ಭಾಗಗಳ ಕಂದು ಬಣ್ಣದ ಚುಕ್ಕೆಗಳು ಕಾಣುತ್ತವೆ. ನಂತರ ಎಲೆಗಳು ಮತ್ತು ಹೂಗೊಂಚಲುಗಳು ಒಣಗಲು ಪ್ರಾರಂಭಿಸುತ್ತವೆ. ಇನ್ನೊಂದು ಇಂಪಾರ್ಟೆಂಟ್ ಪೆಸ್ಟ್ ಅಂದರೆ ಹೂಗೊಂಚಲು ತಿನ್ನುವ ಹುಳು. ಮರಿಹುಳುಗಳು ಹೂಗೊಂಚಲಿನ ಮೇಲೆ ರೇಷ್ಮೆ ಜಾಡು ಮಾಡಿ ಒಳಗಡೆ ಗಂಡು ಹೂಗಳನ್ನು ತಿನ್ನುತ್ತವೆ. ಆಮೇಲೆ ಹೂವಿನ ಬಣ್ಣ ಬದಲಾಗುತ್ತದೆ. ನಂತರ ಅದೇನಾಗುತ್ತಂದ್ರೆ ಒಣಗುತ್ತದೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕಪ್ಪ ಅಂದರೆ, ಸುಳಿ ತಿಗಣೆ ಅಥವಾ ಹೂಗೊಂಚಲು ತಿನ್ನುವ ಹುಳು ಕಾಣಿಸಿಕೊಂಡಾಗ 2 ಮಿಲಿ ಕ್ವಿನಲ್ಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಅಥವಾ ಕ್ಲೋರೋಪೈರಿಫಾಸ್ 2.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಇನ್ನೊಂದು ಅಂದರೆ, ನಾವು ಇವು ಬೇರು ಹುಳ ಮತ್ತು ಗೊಣ್ಣೆ ಹುಳಗಳು ಇಲ್ಲಾಂದ್ರೆ 3 ಜಾತಿಯ ಬೇರು ಹುಳಗಳು ಕಂಡುಬರ್ತವೆ. ಅವು ಎಂದರೆ ಲ್ಯೂಕೋಫಿಲಸ್ ಲೆಫಿಡೋಫೋರಾ, ಲ್ಯೂಕೋಫಿಲಸ್ ಕೊನಿಯೋಫೋರಾ ಮತ್ತು ಲ್ಯೂಕೋಫಿಲಸ್ ಬರ್ಮಿಸ್ಟ್ರಿ ಅಂತಹ 3 ಜಾತಿಯ ಪ್ರಭೇದಗಳು ಈ ಅಡಿಕೆಗೆ ಸಾಮಾನ್ಯವಾಗಿ ಹಾನಿಯನ್ನು ಉಂಟು ಮಾಡ್ತವೆ. ಕೆಲವೊಂದು ಭಾಗದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಇವು ಎಮರ್ಜೆನ್ಸಿ ಆಗ್ತವೆ. ಅವು ಆಗಿಬಿಟ್ಟು ಏನಂದರೆ ಹೆಣ್ಣು ತುಂಬಿ ಮತ್ತು ಮಣ್ಣಲ್ಲಿ ಬೇರಿನ ಹತ್ರ ಮೊಟ್ಟೆ ಇಡ್ತವೆ. ಆ ಮೊಟ್ಟೆ ಮರಿಹುಳಗಳಾಗಿ ಮೊದಲನೇ ಮತ್ತು ಎರಡನೇ ಮರಿಹುಳಗಳು ಅಷ್ಟೇನು ಬಾಧೆ ಮಾಡಲ್ಲ. ಮೂರನೇ ಹಂತದ ಮರಿಹುಳ ಇದೆ ಅಲ್ಲ, ಅದು ಆ ಬೇರನ್ನು ಡ್ಯಾಮೇಜ್ ಮಾಡುತ್ತೆ. ಆಮೇಲೆ ಅದಾದ ತಕ್ಷಣ ಇವು ಮತ್ತೆ ಕೋಶ ಅವಸ್ಥೆಗೆ ಹೋಗಿ ಮಳೆ ಬಂದಾಗ ಮತ್ತೆ ಎಮರ್ಜೆನ್ಸಿ ಆಗುತ್ತೆ. ಈ ರೀತಿ ಇದರ ಒಂದು ಜೀವನ ಚಕ್ರ ಇದೆ. ಇದನ್ನು ನಾವು ನಿರ್ವಹಣೆ ಹೆಂಗೆ ಮಾಡಬೇಕಪ್ಪ ಅಂದರೆ, ನಾವು ಮೊದಲನೇ ಮತ್ತು ಎರಡನೇ ಹಂತದ ಮರಿಹುಳುಗಳಿದ್ದಾಗ ನಾವು ಇಮಿಡಾಕ್ಲೋಪ್ರಿಡ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು 1/2 ಮಿಲಿ 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ತೋಟದ ತುಂಬ ಸಿಂಪರಣೆ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಕ್ಲೋರೋಪೈರಿಫಾಸ್ ಅಂತ ಇದೆ, ಅದನ್ನು ಬೇಕಾದರೆ ನಾವು ಈಗ ಎಲ್ಲರೂ ಇವು ಎರಡನೇ ಹಂತದ ಮರಿಹುಳುಗಳು ಆದಮೇಲೆ ಮೂರನೇ ಹಂತ ಹೋಗ್ತಾವಲ್ಲ, ಆವಾಗ ಕ್ಲೋರೋಪೈರಿಫಾಸ್ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಬುಡಕ್ಕೆ ಕೆಮಿಕಲನ್ನು ಹಾಕಬೇಕಾಗತ್ತೆ. ನಾವು ತೋಟಕ್ಕೆ ಹೋಗ್ತಾ ಇರಬೇಕು, ಅವಾಗವಾಗ ನೋಡ್ತಾ ಇರಬೇಕು. ಅವ ಅಂದರೆ ಸಂಜೆ ಟೈಮಲ್ಲಿ 7:30 to 8:30 ಆ ಟೈಮಲ್ಲಿ ದುಂಬಿಗಳೆಲ್ಲ ಹೊರಗೆ ಬರ್ತವೆ. ಆ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂದರೆ ಅವನ್ನು ಆದಷ್ಟು ಹಿಡಿಬೇಕು. ಲೈಟ್ ಟ್ರ್ಯಾಪ್ಸ್ ಅಂತ ಇದೆ, ಅದನ್ನು ಕೂಡ ಯೂಸ್ ಮಾಡಿಬಿಟ್ಟು ನಾವು ಹಿಡಿಬೋದು. ಆದಷ್ಟು ನಾವು ಅದನ್ನು ಹಿಡಿದುಬಿಟ್ಟು ನಾಶಪಡಿಸಬೇಕು. ಸೊ ಅವು ಮತ್ತೆ ಮೊಟ್ಟೆ ಇಟ್ಟು ಮತ್ತೆ ಮರಿ ಆಗದಂಗೆ ನಾವು ತಡೆಗಟ್ಟಬಹುದು. ಆಮೇಲೆ ನಾವು ಮೂರನೇ ಹಂತದ ಮರಿಹುಳುಗಳು ಇದ್ದಾಗ ನಾವೇನು ಮಾಡಬೇಕಂದ್ರೆ ಅಗತ್ಯ ಮಾಡಿಬಿಟ್ಟು ಮೂರನೇ ಹಂತದ ಮರಿಹುಳುಗಳನ್ನು ಆದಷ್ಟು ನಾಶಪಡಿಸಬೇಕು. ಇಲ್ಲ ಅಂದರೆ ಅವು ಮತ್ತೆ ಮೂರನೇ ಹಂತದ ಮರಿಹುಳುಗಳು ಇದ್ದಾಗ ನಾವು ಬೇರೆ ಯಾವುದೇ ಕೆಮಿಕಲ್ ಹಾಕಿದ್ರೂ ಅವಕ್ಕೆ ಅಷ್ಟು ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಅಗತ್ಯ ಮಾಡಿ ಮೂರನೇ ಹಂತದ ಮರಿಗಳನ್ನು ಹಿಡಿಬೇಕಾಗತ್ತೆ. ಹೆಣ್ಣು ದುಂಬಿಯನ್ನು ಹಿಡಿದು ಒಂದು ನೈಲಾನ್ ಇದರಲ್ಲಿ ಮೆಷಲ್ಲಿ ಕಟ್ಟಿ ಇದು ಮಾಡಿದರೆ ಅದಕ್ಕೆ ಗಂಡು ದುಂಬಿಗಳು ಕೂಡ ಬಂದು ಏನಾಗುತ್ತೆ ಆಕರ್ಷಣೆ ಆಗ್ತವೆ. ಆಮೇಲೆ ಅದನ್ನು ನಾವು ಅವನ್ನು ನಾಶಪಡಿಸಬಹುದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9535527853. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಆಶಿಕ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9 ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9 ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಗುಲಾಬಿ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಮರಿಕುಂಟೆ ಗ್ರಾಮದ ಕೃಷಿಕ ಡಿವಿ ಪ್ರದೀಪ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಮರಿಕುಂಟೆ ಗ್ರಾಮದ ಡಿ ಪ್ರದೀಪ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಲಾಭದಾಯಕವಾಗಿ ಈ ಒಂದು ಗುಲಾಬಿ ಕೃಷಿಯನ್ನು ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರದೀಪ್ ಅವರೇ. ನಮಸ್ಕಾರ ಸರ್. ಪ್ರದೀಪ್ ಅವರೇ ಹೇಳಿ, ಈ ಕೃಷಿ ವೃತ್ತಿ ಅಂತಂದ್ರೆ ನೀವು ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಸರ್, ಸುಮಾರು ನಾವು ಈಗ 3 ವರ್ಷದಿಂದ ಮಾಡ್ತಾ ಇದ್ದೀವಿ ಗುಲಾಬಿ ಬೆಳೆಯನ್ನು. ಮುಂಚೆ ಎಲ್ಲ ಮೆಕ್ಕೆಜೋಳ ಅದೆಲ್ಲ ಬೆಳೀತಿದ್ವಿ, ಅಷ್ಟೊಂದು ಲಾಭದಾಯಕ ಇದ್ದಿಲ್ಲ. ಈ ರೋಸ್ ಬೆಳೆದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದಾಗ ಒಳ್ಳೆ ಲಾಭದಾಯಕವಾಗಿ ಇದೀವಿ ಸರ್. ಇವಾಗ ಈ ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಒಂದು ಬಾಲ್ಯ ಜೀವನ ಹೇಗೆ ಕಳೆದ್ರೆ? ನಾವು ವಿದ್ಯಾಭ್ಯಾಸ PUC ಮಾಡಿಬಿಟ್ಟು ITI ಮಾಡ್ಕೊಂಡ್ವಿ ಸರ್. ಬೆಂಗಳೂರಿಗೆ ಹೋದ್ವಿ. ಅದಾದ ನಂತರ ಅಲ್ಲಿ ಕೊರೋನಾ ಟೈಮಲ್ಲಿ ರಿವರ್ಸ್ ವಾಪಸ್ ಊರಿಗೆ ಬಂದಾಗ ಏನು ಮಾಡೋದಂತ ಗೊತ್ತಾಗಲಿಲ್ಲ. ಅವಾಗ ನಮ್ಮ ಅಪ್ಪಾಜರೆಲ್ಲ ಮೆಕ್ಕೆಜೋಳ ಬೆಳೀತಾ ಇದ್ರು. ನಾವೇನೋ ಬೇರೆ ಡಿಫ್ರೆಂಟ್ ಮಾಡೋಣ ಅಂತಂದು ಹೇಳ್ಬಿಟ್ಟು ಗುಲಾಬಿಯನ್ನು ಬೆಳೆಯೋಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಈಗ ಬೆಂಗಳೂರಿನಲ್ಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರ? ಸುಮಾರು 1 ವರ್ಷ ಕೆಲಸ ಮಾಡಿದ್ವಿ ಸರ್. ಈಗ ಯಾಕೆ ಅನಿಸ್ತು ನಿಮಗೆ ಬೆಂಗಳೂರು ಬಿಟ್ಟು ಬರಬೇಕು ಅಂತ? ಸರ್, ಅಲ್ಲಿಯ ಸಂಬಳಕ್ಕೆ ಸಾಲ್ತಾ ಇರಲಿಲ್ಲ ಸರ್, ಏನು ಉಳಿತಿರಲಿಲ್ಲ. ಹಂಗಾಗಿ ಜಮೀನಲ್ಲೇ ಏನಾದ್ರು ಮಾಡೋಣ ಅಂತಂದು ಹೇಳ್ಬಿಟ್ಟು ನಾವು ಊರಿಗೆ ರಿಟರ್ನ್ ಬಂದ್ವಿ ಸರ್. ಈಗೆಲ್ಲ ನೀವು ಬೆಂಗಳೂರು ಬಿಟ್ಟು ಈ ಒಂದು ನಿಮ್ಮ ಗ್ರಾಮಕ್ಕೆ ಬಂದಾಗ ಕೃಷಿ ಮಾಡಬೇಕು ಅನ್ಕೊಂಡಾಗ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಸರ್, ಮೊದಲು ಬೋರ್ವೆಲ್ಲೇ ಇದ್ದಿಲ್ಲ ಸರ್ ನಮ್ಮ ಹೊಲದಲ್ಲಿ. ಬೋರ್ ಹಾಕ್ಸಿಬಿಟ್ವಿ. ಅವಾಗ ಬರಗಾಲನೇ, ಸ್ವಲ್ಪ ಬರಗಾಲ ಇತ್ತು ನಮ್ಮ ಜಗಳೂರು ತಾಲೂಕಲ್ಲಿ. ಸ್ವಲ್ಪ ನೀರು ಬಿತ್ತು, ಸ್ವಲ್ಪ ನೀರನ್ನ ಏನು ಮಾಡೋಕ್ಕಾಗಲ್ಲ ಅಂತಂದು ಹೇಳ್ಬಿಟ್ಟು ಗುಲಾಬಿ ಕಡಿಮೆ ನೀರಲ್ಲಿ ಬೆಳಿಬೋದು ಅಂತಂದು ಹೇಳಿದಾಗ ಗುಲಾಬಿ ನಾವು ಚಾನ್ಸ್ ಮಾಡ್ಕೊಂಡು ಗುಲಾಬಿ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಲ್ಲಿದ್ದ ಕಂಟಿನ್ಯೂ ನಾವು ಗುಲಾಬಿ ಬೆಳಕಂತ ಬರ್ತಾ ಇದೀವಿ ಸರ್ ಇಲ್ಲಿವರೆಗೂ. ಈಗ ಒಟ್ಟಾರೆ ಪ್ರದೀಪ್ ಅವರು, ಎಷ್ಟು ಎಕರೆ ನಿಮ್ದು ಕೃಷಿ ಭೂಮಿ ಇದೆ? ನಮ್ದು 3 ಎಕರೆ ಇದೆ ಸರ್. 2 ಎಕರೆ ನೀರಾವರಿ, 1 ಎಕರೆ ಬೆದ್ಲಿದೆ, 1 ಎಕರೆ ಅಡಿಕೆ ಒಳಗೆ ನುಗ್ಗೆ ಬೆಳೀತಾ ಇದೀವಿ, 1 ಎಕರೆ ಗುಲಾಬಿ ಬೆಳೀತಾ ಇದೀವಿ, 1 ಎಕರೆ ಮೆಕ್ಕೆಜೋಳ ಹಾಕಿದೀವಿ ಸರ್. ಈಗ ಸಾಕಷ್ಟು ಹೂವಿನ ಬೆಳೆಗಳದಾವಪ್ಪ, ಅಂತದ್ರಲ್ಲ ನೀವು ಗುಲಾಬಿನೇ ಬೆಳಿಬೇಕಂತ ಯಾಕೆ ಅನಿಸ್ತು? ಸರ್, ಇಲ್ಲಿಯ ನೇಚರಿಗೆ ಅದೇ ಅಡ್ಜಸ್ಟ್ ಆಗೋದು ಅಂತಂದು ಅನಿಸ್ತು. ಬೇರೆ ಸೇವಂತಿಗೆ ಅದೆಲ್ಲ 3 ತಿಂಗಳು ಬೆಳೆ, ಚೆಂಡು ಹೂವು ಅವೆಲ್ಲ 3 ತಿಂಗಳು ಬೆಳೆ ಇದೆ. ಇದು ಕಂಟಿನ್ಯೂ 4-5 ವರ್ಷ ಬರುತ್ತೆ ಅಂತ ಕೇಳಿದ್ವಿ. ಕೇಳ್ಬಿಟ್ಟು ಇದನ್ನೇ ಮಾಡಿದ್ರೆ ಲಾಭದಾಯಕವಾಗಿ ಇರ್ಬೋದಲ್ಲ, ಪ್ರತಿದಿನೂ ದುಡ್ಡು ಆದಾಯ ಗಳಿಸ್ಕೊಂತ ಹೋಗ್ಬೋದಲ್ಲ ಅಂತಂದು ಹೇಳ್ಬಿಟ್ಟು ಗುಲಾಬಿಗೆ ನಾವು ಇಷ್ಟೇ ಕಾಣಿಸ್ತು. ಗುಲಾಬಿ ಹೂವನ್ನ ಬೆಳಿಬೇಕಂತ ಅನ್ಕೊಂಡಾಗ ಅಂದ್ರೆ ನಿಮಗೆ ಅದರ ಬಗ್ಗೆ ಎಲ್ಲ ಐಡಿಯಾ ಇತ್ತ? ಅಂದ್ರೆ ನೀವು ಯಾವ ರೀತಿ ಬೆಳಿಬೇಕು, ಸಸಿ ಎಲ್ಲಿ ತರಬೇಕು, ಇದನ್ನ ಯಾವ ರೀತಿ ಕೃಷಿ ಮಾಡ್ಬೇಕಂತ ಇದ್ರ ಬಗ್ಗೆ ಎಲ್ಲ ನಿಮಗೆ ಗೊತ್ತಿತ್ತ? ಸರ್, ಅದ್ರ ಬಗ್ಗೆ ಏನು ಮಾಹಿತಿ ಗೊತ್ತಿದ್ದಿಲ್ಲ ಸರ್. ಜಗಳೂರಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಹೋಗ್ಬಿಟ್ಟು ಪ್ರಶಾಂತ್ ಕುಮಾರ್ ಸರ್ ಅಂತ ಫೀಲ್ಡ್ ಆಫೀಸರ್ ಇದಾರೆ, ಅವ್ರ ಹತ್ರ ಹೋಗ್ಬಿಟ್ಟು ನಾವು ಈ ತರ ಗುಲಾಬಿ ಬೆಳಿಬೇಕು ಅನ್ಕೊಂಡ್ವಿ ಸರ್, ನಮಗೆ ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದಾಗ ಆಯ್ತು, ನೀವು ಬೆಳಿತಿದ್ದೀರಿ ಅಂದ್ರೆ ಈ ಭಾಗದಲ್ಲಿ ಯಾರು ಬೆಳೆದಿಲ್ಲ, ನೀವು ಟ್ರೈ ಮಾಡ್ತೀವಿ ಅಂದ್ರೆ ನಾನು ಎಲ್ಲದಕ್ಕೂ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಮುಂದೆ ಬಂದು ನಮಗೆ ಪ್ರೋತ್ಸಾಹ ಕೊಟ್ರು ಸರ್. ಹಂಗಾಗಿ ಅಲ್ಲಿದ್ದ ಬೆಂಗಳೂರದ ನಂಬರ್ಗಳು ತಗೊಂಡ್ವಿ ಸಸಿದು, ಸ್ವಲ್ಪ ಜನಗಳು ತೋಟಗಳಿಗೆಲ್ಲ ವಿಸಿಟ್ ಕೊಟ್ಬಿಟ್ಟು ನೋಡ್ಕೊಂಬಂದು ಆ ನಂತರ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು. ಈಗ ತೋಟಗಾರಿಕಾ ಇಲಾಖೆಗೆ ನೀವು ಭೇಟಿ ಕೊಟ್ಟಾಗ ಅದ್ರ ಜೊತೆಗೆ ಬೇರೆ ಇನ್ನ ಮಿಶ್ರ ಬೆಳೆಯಾಗಿ ಹೂವಿನ ಬೆಳೆಗಳು ಬೆಳಿಬೇಕು ಅಂತ ಹೇಳಿ ಏನಾದ್ರು ಸಲಹೆ ಕೊಟ್ರ ನಿಮಗೆ? ಕೊಟ್ರು ಸರ್, ನಮಗೆ ಅಷ್ಟೊಂದು ಯಾಕೋ ಬೇಡ ಅನಿಸ್ತು. ಅದ್ರೊಳಲ್ಲಿ ಬೇರೆ ಅಂತರ ಬೆಳೆಯಾಗಿ ಬೇರೆ ಬೆಳೆ ಬೆಳಿಬೋದಾಗಿತ್ತು. ನೋಡತ್ತಾಗೆ ಚೆಂಡು ಹೂವು ಅವನ್ನೆಲ್ಲ ಬೆಳೆದಿದ್ದಾರೆ ಸರ್ ರೈತರು ಬೇರೆಯವರು, ನಾವು ಯಾಕೋ ಬೇಡ ಅಂತಂದು ಹೇಳ್ಬಿಟ್ಟು ನಾವು ಬರೀ ಗುಲಾಬಿ ಒಂದೇ ಬೆಳೀತಾ ಇದೀವಿ ಸರ್. ಈಗ ಗುಲಾಬಿ ಅಂತಂದ್ರೆ ನೀವು ನಾಟಿಗಿನ ಮುಂಚಿತವಾಗಿ ಮೊದಲು ಯಾವ ರೀತಿ ಫಲವತ್ತತೆ ಮಾಡಿಕೊಂಡ್ರೆ, ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ ಭೂಮಿನೆಲ್ಲ? ಮೊದಲು ಗೊಬ್ಬರನೆಲ್ಲ ಉಕ್ಕೊಂತೀವಿ, ಸಗಣಿ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ ಇರ್ಬೋದು, ಎಲ್ಲ ಚಳ್ಕೊಂಡ್ಬಿಟ್ಟು ಪ್ಲೋ ಹೊಡೆದು ಬಿಡ್ತೀವಿ, ರಂಟೆ ಹೊಡೆದು ಕೈ ಬಿಟ್ಟಿವಿ ಸರ್. 1 ತಿಂಗಳು ಭೂಮಿ ಕಾಯ್ಬೇಕು ಸರ್ ಚೆನ್ನಾಗಿ. ಭೂಮಿ ಕಾದ್ಮೇಲೆ ಮತ್ತೆ ಅದನ್ನೆಲ್ಲ ಸಣ್ಣ ಮಾಡ್ಕೊಂಡು ಸಾಲು ಹುಡ್ಕೊಂಡು ಸಾಲೊಳಗೆ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅವನ್ನೆಲ್ಲ ತುಂಬ್ಕೊಂಡ್ವಿ ಸರ್. ಅದ್ರೊಳಗೆ ತುಂಬ್ಕೊಂಡು ಆಮೇಲೆ ಕುರಿ ಗೊಬ್ಬರನು ಅದರೊಳಗೆ ಹಾಕ್ಬಿಟ್ಟು ಸಾಲೊಳಗೆ ಸಾಲು ಮುಚ್ಚಿಬಿಟ್ಟು ನೆನೆಸಿದ್ವಿ ಸರ್. ನೆನೆಸಿ ಆದಮೇಲೆ ಸಸಿ ತಂದು ಮತ್ತೆ ಗುಂಡಿ ತೆಗೆದು ಸಸಿ ನಾಟಿ ಮಾಡಿ ಅದಾದ್ಮೇಲೆ ಅಲ್ಲಿಗೆ ನೀರು ಬಿಟ್ಟು ಸರಿ ಮಾಡಿದ್ವಿ ಸರ್. ಈಗ ಕುರಿ ಗೊಬ್ಬರ ಅಂತಂದ್ರೆ ನೀವೇ ಕುರಿ ಸಾಕಾಣಿಕೆ ಮಾಡಿದ್ರೆ ಏನು ಬೇರೆ ಕಡೆಯಿಂದ ಕೊಂಡ್ಕೊಂಬಂದು ಹಾಕಿದ್ರೆ? ಕುರಿ ಗೊಬ್ಬರ ಬೇರೆ ಕಡೆಯಿಂದ ಕೊಂಡ್ಕೊಂಬಂದು ಹಾಕಿದ್ವಿ ಸರ್. ಕೊಟ್ಟಿಗೆ ಗೊಬ್ಬರ, ದನಿಂಗ್ ಗೊಬ್ಬರ ಮಾತ್ರ ನಮ್ಮಲ್ಲೇ ಇತ್ತು ಸರ್. ಎಷ್ಟು ದನ ಕರುಗಳನ್ನ ಸಾಕಾಣಿಕೆ ಮಾಡಿದ್ರ ನೀವು? ನಾವು ಒಂದು 12 ದನಕರು ಇದಾವೆ ಸರ್. ಏನು ಹಸು ಸಾಕಾಣಿಕೆ ಮಾಡಿದ್ರು, ಎಮ್ಮೆ ಸಾಕಾಣಿಕೆ ಮಾಡಿದ್ರು? ಒಂದ್ 8 ಎಮ್ಮೆ ಇದಾವೆ ಸರ್, 1-2 ಆಕಳ ಇದಾವೆ, ಒಂದ್ ಜೊತೆ ಎತ್ತ ಇದಾವೆ, ಎಲ್ಲ ಅದರಿಂದಾನೆ ತೆಗಿತಾ ಇದೀವಿ. ಅಂದ್ರೆ ಸಾಕಷ್ಟು ಎತ್ತು ಸಾಕಾಣಿಕೆ, ದನ ಸಾಕಾಣಿಕೆ ಇವನ್ನೆಲ್ಲ ಮಾಡಿದ್ರಲ್ಲ, ಅಂದ್ರೆ ಕೊಟ್ಟಿಗೆ ಗೊಬ್ಬರ ನಿಮಗೆ ಸಾಕಷ್ಟು ಸಿಗುತ್ತೆ ನಿಮ್ಮ ಜಮೀನಿಗೆ ಆಗುವಷ್ಟು? ಹಾ ಸರ್, ನಮ್ಮ ಜಮೀನಿಗೆ ಆಗುವಷ್ಟು ಸಿಗುತ್ತೆ ಸರ್. ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 12-13 ಲೋಡ್ ಗೊಬ್ಬರ ಸಿಗುತ್ತೆ ಸರ್ ನಮಗೆ. ಈಗ 12-13 ಲೋಡ್ ಗೊಬ್ಬರ ಸಿಗುತ್ತಲ್ಲ ನಿಮ್ಮಲ್ಲಿ ಸಗಣಿ ಗೊಬ್ಬರ, ಏನು ಗುಲಾಬಿ ಹೂವಿನ ಬೆಳೆಗೆ ಅಷ್ಟೇನೆ ಹಾಕ್ತೀರಾ, ಏನು ಬೇರೆ ಎಲ್ಲ ಬೆಳೆಗಳಿಗೆ ಹಾಕ್ತೀರಾ? ಬೇರೆ ಗುಲಾಬಿ ಗಿಡಕ್ಕೆ ಅಷ್ಟೇ, ಅಷ್ಟೊಕ್ಕೊಂದೆಲ್ಲ ಹಾಕಕ್ಕಾಗಲ್ಲ. ಏನೋ ಒಂದ್ 2-3 ಲೋಡ್ ಹಾಕ್ತಿವಿ ಸರ್. ಮಿಕ್ಕಿದ್ದೆಲ್ಲ ಬೇರೆ ಹೊಲಗಳಿಗೆ, ಬೇರೆ ಬೆಳೆಗಳಿಗೆಲ್ಲ ಹಾಕ್ತಿವಿ ಸರ್, ಅಡಿಕೆ ತೋಟಕ್ಕೆ ಅವಕ್ಕೆಲ್ಲ. ಈಗ ಗುಲಾಬಿ ಒಂದು ಸಸಿ ಅಂತಂದ್ರೆ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ನೀವು? ಸರ್, ಬೆಂಗಳೂರದಿಂದ ನಾವು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟು ತಗೊಂಬಂದು ಹಾಕಿದ್ವಿ ಸರ್. ಅಲ್ಲಿ ಹಿಂಗೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ತು ಒಬ್ಬರದು, ಅವ್ರಿಗೆ ಹೇಳಿದ್ವಿ, ಅವ್ರ ಊರಿಗೆ ಡೆಲಿವರಿ ಕೊಟ್ರು ಅವರು. ಬೇರೆ ರೈತರು ಯಾರ ಕೇಳಿರು ಕೂಡ ನಾವು ಅಲ್ಲಿಂದ ತರಿಸಿಕೊಡ್ತಾ ಇದೀವಿ ಸರ್. ಈಗ ಗುಲಾಬಿಯಲ್ಲಿ ಸಾಕಷ್ಟು ತಳಿಗಳದಾವಪ್ಪ, ನೀವು ಯಾವ ಈಗ ಒಂದು ಎಕರೆಗೆ ಎಷ್ಟು ಸಸಿ ನಾಟಿ ಮಾಡಿದ್ರೆ ನೀವು? ಒಂದು ಎಕರೆಗೆ ಗಿಡದಿದ್ದ ಗಿಡಕ್ಕೆ 3 ಅಡಿ ಸರ್, ಸಾಲಿಂದ ಸಾಲಿಗೆ 6 ಅಡಿ 8 ಅಡಿ ಈ ತರ ಮಾಡ್ಕೊಂತಾರೆ. ಒಂದು ಎಕರೆಗೆ 2,000 ಗಿಡ ಹೋಗುತ್ತೆ ಸರ್. ಈಗ 2,000 ಸಸಿ ತರಬೇಕಂತಂದ್ರೆ ಎಷ್ಟು ನಿಮಗೆ ಖರ್ಚು ಬಂತು? ನಿಮಗೆ ಒಂದು ಸಸಿಗೆ ಎಷ್ಟು ಕೊಟ್ಟರೆ? ಸರ್ ನಾವು ತಂದಾಗ 15 ರೂಪಾಯಿ ಸರ್ ಸಸಿಗೆ, ಈಗ ಎಲ್ಲ 20, 25, 30 ರೂಪಾಯಿ ತನಕ ಹೋಗಿದೆ ಸರ್. ಈಗ ಅಲ್ಲಿಂದ ಸಸಿ ತಂದಿರಲ್ಲ ನೀವು, ನಾಟಿ ಅಂತಂದ್ರೆ ಯಾವ ಒಂದು ಪದ್ಧತಿಯಲ್ಲಿ ಮಾಡಿದ್ರೆ? ಎಷ್ಟು ಅಡಿ ಗುಂಡಿ ಹೊಡೆದ್ರೆ, ಅದಕ್ಕೆಲ್ಲ ಏನೇನು ಗೊಬ್ಬರ ಕೊಟ್ಟರೆ, ಯಾವ ರೀತಿ ನಾಟಿ ಮಾಡಿದ್ರೆ? ಅದೇ ಸರ್, ಫಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಿಕೊಂಡ್ಬಿಟ್ಟು ಬೆಡ್ಗಳನ್ನ ನೆನೆಸ್ತೀವಿ ಸರ್. ನೆನೆಸಾದ್ಮೇಲೆ ಮತ್ತೆ ಅದೇ 1 ಅಡಿ ಲೆಕ್ಕಾಚಾರಕ್ಕೆ ಪಾತಿ ಮಾಡಿಬಿಟ್ಟು ಅದರೊಳಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮತ್ತೆ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸಾಲಿಗ್ರೋ ಅದೇ ಸ್ವಲ್ಪ ಹಾಕೊಂಡ್ಬಿಟ್ಟು ಅದರೊಳಗೆ ಸಸಿ ಇಟ್ಟು ಮಣ್ಣು ಮುಚ್ಚಿಬಿಟ್ಟು ನೀರು ಬಿಡ್ತೀವಿ ಸರ್. ಗುಂಡಿ ಅಂತಂದ್ರೆ ಎಷ್ಟು ಆಳ್ವಾಗಿ ಹೊಡಿತೀರಾ ನೀವು? ಸರ್ ಅದು ಪಾಕೆಟ್ ಮಣ್ಣು ಮುಚ್ಚಬೇಕು ಸರ್, ಅಲ್ಲಿ ಕ್ರಾಸಿಂಗ್ ಮಾಡಿರ್ತಾರಲ್ಲ ಅದ್ರ ಲೆವೆಲ್ಗೆ ಮಣ್ಣು ಮುಚ್ಚುತ್ತೀವಿ ಸರ್. ಈಗ ಪಾಕೆಟ್ ಅಂತಂದ್ರೆ 1 ಕೆಜಿ ಪಾಕೆಟ್ ಬರುತ್ತೆ, 2 ಕೆಜಿ ಪಾಕೆಟ್ ಬರುತ್ತೆ ಸಸಿ ಇರೋಂಥ ಪಾಕೆಟ್? 1/2 ಕೆಜಿ ಬರುತ್ತೆ ಸರ್, 1/2 ಕೆಜಿ ಬರುತ್ತೆ. ನಾವು ತರಿಸಿದ್ದು 1/2 ಕೆಜಿ ತರಿಸಿದ್ವಿ. ಸಾಮಾನ್ಯವಾಗಿ ಈಗ ನೀವು ಗುಲಾಬಿ ಹಾಕಿದ್ರಲ್ಲ, ಅಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡಿದಿರಾ? ಜನವರಿಯಲ್ಲಿ ನಾಟಿ ಮಾಡಿದ್ವಿ ಸರ್, ಇವಾಗ 2.5 ವರ್ಷದ ಮೇಲೆ ಆಯ್ತು ನಾವು ನಾಟಿ ಮಾಡಿ ಆಲ್ರೆಡಿ. ಈಗ 2.5 ವರ್ಷ ಕೆಳಗೆ ನೀವು ನಾಟಿ ಮಾಡಿದ್ರಲ್ಲ, ಈಗ ಹಂತ ಹಂತವಾಗಿ ಯಾವ ರೀತಿ ಬೆಳೆಸ್ಕೊಂತ ಬಂದ್ರೆ? ಸರ್ ಸ್ಟಾರ್ಟಿಂಗ್ 1 ವರ್ಷದ ತನಕ ಬಹಳ ಕಷ್ಟ ಆಗುತ್ತೆ ಸರ್ ಅದು ಬರೋದು, ಯಾಕಂದ್ರೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ ಅದು, ಬೇರೆ ಏನು ಎಲ್ಲ ಕೀಟಗಳು ಇದು ಮಾಡ್ತಾ ಇರ್ತವೆ. ನಾವು ಓಪನ್ ಪ್ಲೇಸ್ ಅಲ್ಲಿ ಬೆಳೆದಿರೋದ್ರಿಂದ ಸ್ವಲ್ಪ ಕೀಟನಾಶಕಗಳು ಬಹಳ ಇರ್ತವೆ, ಔಷಧಿ ಅದನ್ನೆಲ್ಲ ಸಿಂಪರಣೆ ಮಾಡ್ಕೊಂಡು ನೀಟಾಗಿ ಮಾಡ್ಕೋಬೇಕು ಅಂತ ಹೇಳಿ. ಈಗೆಲ್ಲ ಪ್ರಾರಂಭದಿಂದ ನೀವು ನೀರಿನ ನಿರ್ವಹಣೆ ಅಂತಂದ್ರೆ ಏನು ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ, ಆಯ್ ನೀರು ಬಿಟ್ಟರೆ ಯಾವ ರೀತಿ ಮಾಡಿದ್ರೆ? ಸರ್ ಸ್ಟಾರ್ಟಿಂಗ್ ಆಯ್ ನೀರು ಬಿಟ್ವಿ, ಅದು ಯಾಕೋ ಅಷ್ಟು ಸಮಂಜಸ ಅನಿಸ್ಲಿಲ್ಲ, ಮತ್ತೆ ಡ್ರಿಪ್ ಮಾಡಿಸಿದ್ವಿ ಸರ್. ಸಬ್ಸಿಡಿ ಒಳಗೆ ತೋಟಗಾರಿಕೆ ಇಲಾಖೆಯಲ್ಲಿ ಕೇಳಿದ್ವಿ, ಅದೇ ರೀತಿ ಸಬ್ಸಿಡಿ ಇದೆ ಮಾಡಿಸ್ಕೊಳ್ರಿ ಅಂತ ಹೇಳ್ಬಿಟ್ರು, ಸಬ್ಸಿಡಿಯಲ್ಲಿ ನಾವು ಡ್ರಿಪ್ ಮಾಡಿಸ್ಕೊಂಡಿವಿ ಸರ್. ಈಗ ಆಯ್ ನೀರು ಬಿಟ್ಟರೆ ನಿಮ್ಗೆ ಏನು ಸಮಸ್ಯೆ ಬಂತಲ್ಲಿ? ಸರ್ ಆಯ್ ನೀರು ಬಿಟ್ಟರೆ ಸಬ್ಸೆಂಟ್ ನೀರು ಕುಡಿಯಲ್ಲ ಸರ್, ಬೇಸಿಗೆ ಟೈಮಲ್ಲಿ ನಮ್ಮ ಹೊಲ ಡ್ರೈ ಲ್ಯಾಂಡ್ ಆಗೋದ್ರಿಂದ ಅಷ್ಟೊಂದು ಇಳುವರಿ ತೆಗಿಯಕ್ಕೆ ಆಗ್ತಿಲ್ಲ ಸರ್, ಅದಕ್ಕಾಗಿ ನಾವು ಡ್ರಿಪ್ ಮಾಡ್ಕೊಂಡ್ವಿ. ಈಗ ಹೆಚ್ಚಾಗಿ ನೀವು ಹಾಕಿರೋಂತ ಗುಲಾಬಿಯ ಒಂದು ಬೆಳೆಗೆ ನೀರು ಬೇಕಾಗುತ್ತೆ, ಇನ್ನು ಕಡಿಮೆ ನೀರಿದ್ರು ಬೆಳಿಬಹುದು ಅಂತ ಹೇಳ್ತೀರ? ಕಡಿಮೆ ನೀರಿದ್ರು ಕೂಡ ಗುಲಾಬಿ ಬೆಳಿಬಹುದು ಸರ್, ಬಹಳ ಅತಿ ಹೆಚ್ಚಾಗಿ ನೀರು ಬೇಕಿಲ್ಲ ಸರ್, ಅದಕ್ಕೆ ಕಡಿಮೆ ನೀರಲ್ಲಿ ಬೆಳಿಬಹುದು ಅನ್ನೋ ಉದ್ದೇಶಕ್ಕೆ ನಾವು ಗುಲಾಬಿಯನ್ನು ಹಾಕಿದ್ದೆ ಸರ್. ಈಗ ಮಳೆಗಾಲ ಬಂದ್ರೆ ಅಷ್ಟೇ ನೀರು ಕೊಡೋಂತ ಅವಶ್ಯಕತೆ ಇಲ್ಲ, ಏನೋ ಹೆಚ್ಚಿಗೆ ಅಂದ್ರೆ ಒಂದ್ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಅಲ್ಪ ಸ್ವಲ್ಪ ನೀರು ಹಾಯಿಸಬೇಕಾಗುತ್ತಲ್ವಾ? ಹಾ ಸರ್, ಬೇಸಿಗೆಯಲ್ಲಿ ಡ್ರಿಪ್ಪಿನ ಮೂಲಕ ಒಂದ್ ಸ್ವಲ್ಪ ನೀರು ಕೊಡಬೇಕಾಗ ಸರ್, ಮಳೆಗಾಲದಲ್ಲೆಲ್ಲ ಏನು ನೀರು ಅವಶ್ಯಕತೆ ಇರಲ್ಲ ಸರ್ ಅದಕ್ಕೆ. ಈಗ ಸಾಕಷ್ಟು ಕಳೆಗಳು ಬರ್ತಾವಪ್ಪ ನಿಮ್ಮ ಒಂದು ಗುಲಾಬಿ ಕೃಷಿಯಲ್ಲಿ, ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡ್ತೀರ? ಏನು ಬೇಸಾಯ ಕ್ರಮಗಳು ಮಾಡಿ ತೆಗಿತೀರೋ ಅಥವಾ ಕೈಯಿಂದ ಕೀಳಿಸ್ತಿರೋ, ಏನು ಕಳೆನಾಶಕಗಳನ್ನ ಸಿಂಪಡಣೆ ಮಾಡ್ತೀರ? ಸರ್ 1 ವರ್ಷದ ತನಕ ನಾವು ಬೇಸಾಯ ಹೊಡಿಬಹುದು ಸರ್, ಅದರೊಳಗೆ ಗಿಡ ದೊಡ್ಡವಾಗ ತನಕ ಬೇಸಾಯದಿದ್ದ ಕಳೆ ನಾವು ತೆಗಿತೀವಿ, ಅದಾದ ನಂತರ ಒಂದು ವರ್ಷದ ಗಿಡ ಆಗತ್ತಂಕ ಕೈಲಿ ಕೀಳಿಸ್ತೀವಿ. ಗಿಡ ದೊಡ್ಡವಾದ ನಂತರ ಅದರೊಳಗೆ ಕೂಲರ್ ಓಡಾಡಕ್ಕಾಗಲ್ಲ, ಮುಳ್ಳಿರೋದ್ರಿಂದ ಕಳೆನಾಶಕ ಹೊಡಿತೀವಿ ಸರ್ 2 ವರ್ಷದ ನಂತರ. ಈಗ ನೀವೆಲ್ಲ ಬೇಸಾಯ ಕ್ರಮ ಮಾಡಿ ಮತ್ತು ಕೈಯಿಂದ ಕಳೆ ತೆಗೆಸಿದಾಗ ನಿಮ್ಮ ಭೂಮಿಯ ಒಂದು ಮಣ್ಣು ಯಾವ ರೀತಿ ಇತ್ತು, ಕಳೆನಾಶಕಗಳನ್ನ ಸಿಂಪಡಿಸಿದ ಮೇಲೆ ಅಲ್ಲಿ ಏನು ಬದಲಾವಣೆ ಕಂಡಿದ್ರೆ, ಇದನ್ನೇನಾದ್ರೂ ಗಮನಿಸಿದ್ರೆ? ಸರ್ ಮುಂಚೆ ಎಲ್ಲ ಪಾಚಿ ಕಡ್ತಿದ್ದಿಲ್ಲ ಸರ್, ಕಳೆ ಕೀಳ್ಬೇಕಾದ್ರೆ ಕಳೆ ತೆಗೆಸ್ಬೇಕಾದ್ರೆ ಪಾಚಿ ಕಡ್ದಿದ್ದಿಲ್ಲ, ಈ ಕಳೆನಾಶಕ ಒಡೆಯಕ್ಕೆ ಹಚ್ಚಿದಾಗಿದ್ದ ಪಾಚಿ ಕಡ್ತಾ ಇದೆ ಸರ್ ನೆಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಭೂಮಿಯ ಗುಣಮಟ್ಟ ಹಾಳಾಗುತ್ತೆ ಅಂದ್ರೆ ತಪ್ಪಾಗ್ಲಾರ್ದಲ್ಲ ಪ್ರದೀಪ್ ಅವ್ರೆ? ಗುಣಮಟ್ಟ ಕಳ್ಕೊಳ್ಳುತ್ತೆ, ಬಟ್ ಈಗ ಅನಿವಾರ್ಯ ಪ್ರಸಂಗ, ನಾವು ಅದಕ್ಕೆ ಮಾಡ್ಲೇಬೇಕಾದ ಪರಿಸ್ಥಿತಿ ಸರ್. ಈಗ ಕೈಯಿಂದಲೇ ಎಲ್ಲ ಕಳೆ ಕೀಳ್ಸಕ್ ಸಾಧ್ಯ ಆಗಲ್ಲ ಅಂತೀರ? ಇಲ್ಲ ಸರ್, ಯಾಕಂದ್ರೆ ಅದ್ ಮುಂಚೆ ಎಲ್ಲ ನಡುವೆ ಬೇಸಾಯ ಗಿಸಾಯ ಹೊಡ್ಕಂದ್ರೆ, ಎತ್ತಿನ ಬೇಸಾಯ ಮಾಡ್ಕಂದ್ರೆ ಹುಲ್ ಕಡಿಮೆ ಇರೋ ಸರ್, ಈಗ ಅಷ್ಟು ಇಡೀ ಹೊಲಕ್ಕೊಲನೆ ತೆಗಿಸ್ಬೇಕು ಅಂದಾಗ ಕೂಲರ್ ಕೂಡ ಬರೋದು, ಕೂಲರ್ ಸಮಸ್ಯೆಯಿಂದ ಆತರ ಆಗ್ತದೆ. ಈಗೆಲ್ಲ ಕಳೆ ಕಟಾವ್ ಅಂದ್ರೆ ಯಂತ್ರಗಳು ಬಂದವೆ, ಅದನ್ನೆಲ್ಲ ಯಾಕೆ ಬಳಸಬಾರ್ದು ನೀವು ನಿಮ್ಮ ಕೃಷಿಯಲ್ಲಿ? ಮಿಷಿನರಿ ಸಾಮಾನುಗಳು ಅವನ್ನೆಲ್ಲ ಬಳಸೋದ್ರಿಂದ ಖರ್ಚು ಜಾಸ್ತಿ ಆಗೋದ್ರಿಂದ ನಾವು ಬಳಸಕ್ ಆಗಲ್ಲ ಸರ್. ಅದನ್ನ ನಾಟಿ ಮಾಡಿದ್ಮೇಲೆ ಈಗ ಗೊಬ್ಬರಗಳು ಅಂತಂದ್ರೆ ಮೇಲ್ ಗೊಬ್ಬರ ಯಾವ್ಯಾವ ಗೊಬ್ಬರ ಯಾವ್ಯಾವ ಟೈಮ್ನಲ್ಲಿ ಕೊಟ್ಕೊಂತ ಬಂದ್ರೆ? ಸರ್ ಸ್ಟಾರ್ಟಿಂಗ್ 10-26 DAP ಈ ತರ ಎಲ್ಲ ಕೊಡ್ಕೊಂತ ಬಂದ್ವಿ ಸರ್, ಪಟಾಶ್ ಕೊಡ್ತಿದ್ದಿಲ್ಲ. ಈಗ ಒಂದು ಮಳೆ ಹೆಚ್ಚಾದ್ಮೇಲೆ ಪಟಾಶ್ ಕೊಡಕ್ ಸ್ಟಾರ್ಟ್ ಮಾಡಿವಿ ಸರ್, ಪಟಾಶ್ ಮೈಕ್ರೋನ್ಯೂಟ್ರಿಯೆಂಟ್ಸ್. ತಿಂಗಳಿಗೆ ಒಂದ್ಸಲಿ ಪಟಾಶು 10-26 DAP ಈ ತರ ಚೇಂಜ್ ಮಾಡ್ಕೊಂತ ಗೊಬ್ಬರ ಕೊಡ್ತಾ ಇರ್ತೀವಿ ಸರ್. 1 ಎಕರೆಗೆ 2 ಕ್ವಿಂಟಲ್ ಗೊಬ್ಬರ ಕೊಡ್ತೀವಿ ಸರ್, ಪಟಾಶು 1/50 ಕೆಜಿ ಕೊಡ್ತೀವಿ. ತಿಂಗಳಿಗೆ ಒಂದ್ಸಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬಿಡ್ತೀವಿ ಸರ್, CN ಆಗಿರ್ಬೋದು, ಜಿಬ್ರಿಕ್ಲಾಸಿಡ್ ಈ ತರ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನ ಕೊಡ್ತಾ ಹೋಗ್ತೀವಿ ಸರ್. ಅಂದ್ರೆ ನೀವು ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಇದೆಯಪ್ಪ ನಿಮ್ಮಲ್ಲಿ, ಈಗ ಯಾವುದೇ ರಾಸಾಯನಿಕ ಬಳಸದೆ ನೀವು ಸಾವಯವದಲ್ಲೇ ಈ ಹೂವಿನ ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆಯಬಹುದಲ್ಲ ಸರ್? ರೋಜ್ನ ಸಾವಯವ ಕೃಷಿಯ ಮಾದರಿಯಲ್ಲಿ ಬೆಳೆಯಕ್ಕಾಗಲ್ಲ ಸರ್ ಅದು, ಯಾಕಂದ್ರೆ ಬಹಳ ಕೀಟಗಳು ಬಂದ್ಬಿಟ್ರೆ ಅಟ್ರಾಕ್ಟ್ ಮಾಡೋದ್ರಿಂದ. ನಾವು ಸ್ಟಾರ್ಟಿಂಗ್ ಜೀವಾಮೃತ ಮಾಡಿಬಿಟ್ವಿ, ಎಲ್ಲದನ್ನೂ ಮಾಡಿವಿ ಸರ್. ನಾವು ಸಾವಯವ ಕೃಷಿ ಮಾಡಿಬಿಟ್ಟು ಆಗದೇ ಇರೋ ಕಾಲಕ್ಕೆ ನಾವು ಮತ್ತೆ ಮೆಡಿಸಿನ್ ಬಂದ್ವಿ ಸರ್. ಈಗ ಹೆಚ್ಚಾಗಿ ಈ ಒಂದು ಗುಲಾಬಿ ಒಂದು ಬೆಳೆಗೆ ರೋಗ ಅಂತಂದ್ರೆ ಯಾವ ರೋಗ ಬಾಧಿಸುತ್ತೆ? ನಮ್ಮ ಕಡೆ ಎಲ್ಲ ಮೆಕ್ಕೆಜೋಳ ಎಲ್ಲ ಕಟಾವ್ ಆಗೋ ಟೈಮ್, ಈ ಟೈಮಲ್ಲಿ ಟ್ರಿಪ್ಸು ಮೈಟ್ಸು ಕನ್ಫರ್ಮ್ ಆಗಿ ಬಂದೇ ಬರುತ್ತೆ ಸರ್. ಅದು ಅದನ್ನೊಂದು ನಿಯಂತ್ರಣ ಮಾಡ್ಕೋಬೇಕು. ಒಂದು 3 ತಿಂಗಳು ಟ್ರಿಪ್ಸು ಮೆಡ್ಸು ಭಾಳ ಇರುತ್ತೆ ಸರ್, ಅದನ್ನೊಂದು ಕಂಟ್ರೋಲ್ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಚುಕ್ಕಿ ರೋಗ ಸರ್, 2-3 ದಿನ ಮೋಡ ಮುಚ್ಚಿಂಟು ಅಂದ್ರೆ ಆಟೋಮೆಟಿಕ್ ಆಗಿ ಚುಕ್ಕಿ ರೋಗ ಬೀಳುತ್ತೆ ಸರ್. ಚುಕ್ಕಿ ರೋಗ ಬಿತ್ತು ಅಂದ್ರೆ ಒಂದು ಎಲ್ಲಿನೂ ಇರಲ್ಲ ಸರ್, ಎಲ್ಲ ಹಳದಿ ಆಗಿಬಿಟ್ಟು ಡ್ರಾಪ್ ಆಗಿ ಹೋಗುತ್ತೆ ಸರ್. ಆ ಚುಕ್ಕಿ ರೋಗ ಬೀಳ್ದಂಗೆ ಒಂದು ನೋಡ್ಕೋಬೇಕು ಮಳೆಗಾಲದಲ್ಲಿ. ಬೇಸಿಗೆಲಿ ಟ್ರಿಪ್ಸು ಮೆಡ್ಸ್ ಒಂದು ಅವಾಯ್ಡ್ ಮಾಡ್ಕೊಂಬಿಟ್ರೆ ಗುಲಾಬಿ ಬೆಳೆಯೋದೇನು ದೊಡ್ಡ ವಿಚಾರ ಏನಲ್ಲ ಸರ್. ರೋಗ ಬಂದಾಗ ಅಲ್ಲಿ ನಿಯಂತ್ರಣ ಅಂತಂದ್ರೆ ಯಾವ ರೀತಿ ಮಾಡ್ತೀರಾ? ಏನಾದ್ರೂ ತೋಟಗಾರಿಕಾ ಇಲಾಖೆಗೆ ಹೋಗಿ ತಜ್ಞರನ್ನ ಭೇಟಿ ಮಾಡಿ ಆ ಗಿಡ ತಗೊಂಡೋಗಿ ಏನಾದ್ರೂ ತೋರಿಸಿ ಅದಕ್ಕೆ ತಕ್ಕಂತೆ ಔಷಧಿಗಳನ್ನ ತಂದು ಸಿಂಪಡಣೆ ಮಾಡ್ತಿರೋ, ಅಥವಾ ನೀವೇ ನಿಮ್ಮ ಒಂದು ಬುದ್ಧಿವಂತಿಕೆಯಿಂದ ತಂದು ಔಷಧಿ ಸಿಂಪಡಣೆ ಮಾಡ್ತೀರಾ? ಸರ್, ನಮಗೆ ಫಸ್ಟ್ ನಮ್ಮ ಬುದ್ಧಿವಂತಿಕೆ ತರ ನಾವು ಸ್ಪ್ರೇ ಮಾಡ್ತೀವಿ ಸರ್, ತಗೊಂಬಂದು. ಅದಕ್ಕೆ ಕಂಟ್ರೋಲ್ ಆಗಲಿಲ್ಲ ಅಂದ್ಕೊಳಕ್ಕೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಇಲ್ಲಿ ದಾವಣಗೆರೆ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಆಗಿಬಿಟ್ಟು ಅವ್ರ ಸಂಪರ್ಕ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಅಂತಂದು ಹೇಳ್ಬಿಟ್ಟು ಕೇಳ್ಬಿಟ್ಟು ಅದನ್ನು ಸಿಂಪಡಣೆ ಮಾಡ್ತೀವಿ ಸರ್. ಆಮೇಲೆ ಬೇರ್ಕೊಳೆ ರೋಗ ಬೀಳುತ್ತೆ ಸರ್. ಇವಾಗ ಈ ವರ್ಷ ಮಳೆಗಾಲ ಆದಂಗೆ ಆಯಿತು ಅಂದರೆ ಆಟೋಮೆಟಿಕ್ ಆಗಿ ಬೇರ್ಕೊಳೆ ರೋಗ ಬೀಳುತ್ತೆ ಸರ್. ಬೇರ್ಕೊಳೆ ರೋಗಕ್ಕೆ ಅವನ್ನೆಲ್ಲ ಡ್ರಂಚಿಂಗ್ 15 ದಿನಕ್ಕೊಂದು ಸೈಮ್ ಕೊಡೋದನ್ನ ವಾರಕ್ಕೊಂದು ಟೈಮ್ ಆಗಲಿ ಕೊಟ್ಕೊಂಡು ನಾವು ಕಾಪಾಡ್ಕೋಬೇಕು ಸರ್. ಅದು ನೀವು ಪ್ರಾರಂಭದಲ್ಲಿ ಸಸಿ ನಾಟಿ ಮಾಡಿದಿರಲ್ಲ, ಅವಾಗ ಏನಾದರೂ ಬೇರ್ಕೊಳೆ ರೋಗ ಈ ತರ ಬಂದು ಏನಾದರೂ ಅಷ್ಟು ಇಷ್ಟು ಸಸಿಗಳು ಏನಾದರೂ ಹೋಗೋದ್ವ? ನಮಗೆ ಅವಾಗ ಸ್ಟಾರ್ಟಿಂಗ್ ಐಡಿಯಾ ಇದ್ದಿಲ್ಲ ಸರ್, ಬೇರ್ಕೊಳೆ ರೋಗನೇ ಸ್ಟಾರ್ಟಿಂಗ್ ಬಂದಿದ್ದು ನಮ್ಮ ಇದಕ್ಕೆ. ಬೇರ್ಕೊಳೆ ರೋಗ ಬಂದಾಗ ನಾವು ಬೇರೆ ಯಾರೋ ಹಿಂಗೆ ಅನುಭವಸ್ತ್ರ ಕೇಳಿದ್ವಿ, ವೀಟ್ ಬಂದಿದೆ ಹೊಲ ಅಂತಂದು ಹೇಳಿದರು. ವೀಟ್ ಬಂದಿತ್ತು, ನೀವು ಹೊಲ ಹೊಡೆದು 1 ತಿಂಗಳು ಬಿಡಿ ಸಸಿ ಎಲ್ಲ ತೆಗೆದು ಬಿಡ್ರಿ ಅಂತಂದು ಹೇಳಿದರು. ನಾವು ಅದಕ್ಕೆ ವೀಟ್ ಬರೋಕ್ಕೆ ಸಾಧ್ಯನೇ, ನಾವು ಬೆಳೆದಿರೋದೇ ಬನ್ನು ನೀರಾವರಿ ಮಾಡಿರೋದೇ ಈ ವರ್ಷ, ಔಷಧಿನೇ ಹೊಡೆದಿಲ್ಲ ಅಂತಂದು ಮತ್ತೆ ನಾವು ಬೇರೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಸರ್. ಕಾಂಟ್ಯಾಕ್ಟ್ ಮಾಡಿದಾಗ ಕೋಲಾರದ ಹತ್ರ ಒಬ್ರು ಯಾರೋ ಅವ್ರ ಫ್ರೆಂಡ್ ಇದ್ರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವ್ರು ಯಾವುದೋ ಒಂದು ಮೆಡಿಸಿನ್ ಕಳಿಸಿದ್ರು, ಅಲ್ಲಿದ್ದಾನೆ. ಅದನ್ನ ಹಾಕಿದ್ಮೇಲೆ ಗಿಡ ಡೆವಲಪ್ ಆದವು ಸರ್. ಗಿಡ ಏನಾದ್ರೂ ಪ್ರಾರಂಭದಲ್ಲಿ ಅಷ್ಟಿಷ್ಟು ಹೋಗೋದು ಏನಾದ್ರು 2000 ಗಿಡಕ್ಕೆ ಒಂದು 300-400 ಗಿಡ ಹೋಗಿದ್ವಿ ಸರ್. ಅದೇ ಬೇರ್ಕೊಳೆ ರೋಗ ಬಿದ್ದುಬಿಟ್ಟು. ಅಷ್ಟೊಂದು ಪ್ರಮಾಣದಲ್ಲಿ ನಿಮಗೆ ಬೇರ್ಕೊಳೆ ರೋಗ ಬಂದಿತ್ತ ನಿಮ್ಮ ಒಂದು ಗುಲಾಬಿ ಬೆಳೆಗೆ? ಹೌದು ಸರ್, ಬೇರ್ಕೊಳೆ ರೋಗ ಅಷ್ಟೊಂದು ಪ್ರಮಾಣದಲ್ಲಿ, ಮಳೆ ಹೆಚ್ಚಾಯಿತು ನಮಗೆ, ಅದ್ರ ನೀರು ಎಷ್ಟು ಕೊಡಬೇಕು ಏನೋ ಒಂದು ಮಾಹಿತಿ ಇದ್ದಿಲ್ಲ ಸರ್. ನಾವು ನೀರು ಭಾಳ ಕೊಟ್ಟಿದ್ವಿ, ಮಳೆನೂ ಜಾಸ್ತಿ ಆಯ್ತು ಆ ಟೈಮಲ್ಲಿ, ಹಾಗಾಗಿ ಬೇರ್ಕೊಳೆ ರೋಗನೂ ಬಂದು ಸರ್. ಜರಿ ಹುಳ ಅಂತಂದೇಳಿ ಆಡುತ್ತೆ ಸರ್ ಭೂಮಿ ಒಳಗೆ, ಆ ಜರಿ ಹುಳನು ಆ ಬೇರಿಗೆ ಬಿತ್ತು ಅಂದ್ರೆ ಆಟೋಮೆಟಿಕ್ ಬೇರ್ಕೊಳೆ ರೋಗ ಬೇಗ ಅಟ್ಯಾಕ್ ಆಗುತ್ತೆ ಸರ್ ಅದಕ್ಕೆ. ಈಗ ಈ ವರ್ಷದ ಮಟ್ಟಿಗೆ ಹೆಚ್ಚಾಗಿ ಮಳೆಗಾಲ ಆಯ್ತು ಅಂದ್ರೆ ನಿಮ್ಮ ಒಂದು ಗುಲಾಬಿ ಬೆಳೆ ಮೇಲೆ ಏನು ಪರಿಣಾಮ ಬೀರಿತು? ಸರ್, ನಮ್ದು ಗಟ್ಟಿನೆಲ್ಲ ಆಗಿರೋದ್ರಿಂದ ನೀರೇನು ನಿಲ್ಲಲ್ಲ ಸರ್. ಇಲ್ಲಿ ಎಷ್ಟೇ ಮಳೆ ಬಂದ್ರು ನಾವು ಹೊಲನ ಉಳುಮೆ ಮಾಡಲ್ಲ, ಹಂಗ ನೀರು ಹಿಡಿಯಲ್ಲ. ಎಷ್ಟೇ ಮಳೆ ಬಂದ್ರು ನೀರು ನಿಂದ್ರದಂಗೆ ಪೂರ ಕಡೆಗೆ ಹೋಗುತ್ತೆ ಸರ್. ಹಂಗಾಗಿ ನಮ್ಗೇನು ಅಂತ ಎಫೆಕ್ಟ್ ಆಗಿಲ್ಲ. ಅದೇ ಚುಕ್ಕಿ ರೋಗ ಒಂದು ಕಂಟ್ರೋಲ್ ಮಾಡಕ್ ಆಗಲಿಲ್ಲ ಈ ಸಲ, ಬಹಳ ಮಳೆಗಾಲ ಆಗಿರುದ್ದ ಹಂಗಾಗ್ಬಿಟ್ಟು ನಾವು ಈಗ ಚುಕ್ಕಿ ರೋಗ ಬಿದ್ದಿದೆ ಸರ್ ಆಲ್ರೆಡಿ, ಈಗ ಮತ್ತೆ ಡೆವಲಪ್ ಮಾಡ್ತಾ ಇದೀವಿ. ಈಗ ಗುಲಾಬಿ ಬೆಳಿಗ್ಗೆ ಅಂತಂದ್ರೆ ಹೆಚ್ಚು ಮಳೆಗಾಲ ಆದ್ರೆ ಸಮಸ್ಯೆ ಬರುತ್ತೆ ಅಂದ್ರೆ, ಒಂದು ಅದವಾದ ಮಳೆ ಬಂತಂದ್ರೆ ಏನು ನಿಮಗೆ ಸಮಸ್ಯೆ ಆಗಲ್ಲ? ಹೌದು ಸರ್, ಅತಿ ಹೆಚ್ಚಾಗಿ ಮಳೆಗಾಲ ಆಯ್ತು ಅಂದ್ರೆ ಬಹಳ ಸಮಸ್ಯೆ ಆಗ ಸರ್, ಅದುವಾಗಿ ಮಳೆ ಬಂತಂದ್ರೆ ಏನ್ ಸಮಸ್ಯೆ ಇರಲ್ಲ ಸರ್. ಭೂಮಿ ಬಹಳಷ್ಟು ಗಟ್ಟಿ ಭೂಮಿ ಅಂತ ಹೇಳಿದ್ರ, ಯಾವ ಮಣ್ಣಿಂದ ಕೂಡಿದೆ ಭೂಮಿ ಸರ್? ಕಲ್ ಮಿಕ್ಸ್ ಇದೆ, ಕೆಂಪು ಮಣ್ಣಿಂದ ಕೂಡಿದೆ ಸರ್. ಈ ಒಂದು ಗುಲಾಬಿ ಬೆಳೆಯಕ್ಕೆ ಅದು ಸೂಕ್ತ ಅಂತ ಹೇಳ್ತೀರಾ? ಹೌದು ಸರ್, ಸೂಕ್ತ. ಕಲ್ ಜರುಗ ಆಗಿರ್ಬೋದು, ಕೆಂಪು ಮಣ್ಣಿಗೆ ಒಳ್ಳೆ ಫಲವತ್ತಾದ ಇಳುವರಿಯನ್ನು ತೆಗಿಬಹುದು ಸರ್. ಈಗ ಏನಾದರೂ ಇಲಾಖೆಯವರಿಗೆ ಕರೆಸಿ ಇದು ಮಣ್ಣು ಸೂಕ್ತ ಅಲ್ವೋ ಈ ಗುಲಾಬಿ ಬೆಳೆಯಕ್ಕೆ ಅಂತೇಳಿ ಏನಾದರೂ ತಿಳ್ಕೊಂಡು ಅಂದ್ರೆ ಮಣ್ಣು ಪರೀಕ್ಷೆ ಏನಾದರೂ ಮಾಡಿಸಿದ್ರೆ ಆ ಟೈಮ್ನಲ್ಲಿ? ಹೌದು ಸರ್, ಫಸ್ಟ್ ಗುಲಾಬಿ ಆಗಕ್ಕಿಂತ ಮುಂಚೆನೆ ನಾವು ಮೆಕ್ಕೆಜೋಳ ಹಾಕಿದಾಗ ಸ್ವಲ್ಪ ಒಳ್ಳೆ ಮಳೆನೇ ಆಯಿತು, ಸ್ವಲ್ಪ ಮೆಕ್ಕೆಜೋಳ ಯಾಕೋ ಅದರದಂಗೆ ಆಗಿಬಿಟ್ಟು ಇಳುವರಿ ಕಡಿಮೆ ಆಯ್ತು ಸರ್. ಆವಾಗ ನಮಗೆ ಗುಲಾಬಿ ಹಾಕ್ಬೇಕಂತ ಬಂದಾಗ ಮೊದಲು ಮಣ್ಣು ಮತ್ತು ನೀರು ಎರಡನ್ನು ತಗೊಂಬಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಾಗ ತಗೊಂಬಂದು ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಗುಲಾಬಿ ಬೆಳೆಗೆ ಯೋಗ್ಯತೆ ಐತೋ ಇಲ್ಲ ಅಂತಂದು ಹೇಳ್ಬಿಟ್ಟು ಟೆಸ್ಟ್ ಮಾಡಿಸಿ ಒಂದು ಬೋರಿಂದು ಗುಲಾಬಿ ಬೆಳೆಗೆ ಸರಿ ಇಲ್ಲ ಅಂತಂದು ಹೇಳಿದ್ರು ಸರ್. ಆ ಬೋರ್ನ ಬಿಟ್ಟಿವಿ ನಾವು, ಇನ್ನೊಂದು ಬೋರಿಂದು ಟೆಸ್ಟ್ ಮಾಡಿಸಿದಾಗ ಇದು ಬೆಳಿಬೋದು ಈ ನೀರಿಗೆ ಅಂತಂದು ಹೇಳ್ಬಿಟ್ಟು ಬಂದಾಗ ಆ ನೀರನ್ನೇ ನಾವು ಈಗ ಯೂಸ್ ಮಾಡ್ತಿದ್ದೀವಿ ಸರ್. ಈಗ ನೀರಿನಲ್ಲಿ ಏನು ಸಮಸ್ಯೆ ಕಂಡು ಬಂತು ಪರೀಕ್ಷೆ ಆದಾಗ, ಮಣ್ಣಿನಲ್ಲಿ ಏನು ಸಮಸ್ಯೆಗಳು ಕಂಡು ಬಂದವು? ಮಣ್ಣಿನಲ್ಲಿ ಪೊಟಾಶ್ ಜಾಸ್ತಿ ಇದೆ ಅಂತಂದು ಹೇಳಿದ್ರು ಸರ್. ಹಂಗಾಗಿ ನಾವು ಪೊಟಾಶ್ ಇಲ್ಲಿವರೆಗೂ ಹಾಕಿದ್ದಿಲ್ಲ. ಮಳೆಗಾಲ ಹೆಚ್ಚಾದಾಗ ಮತ್ತೆ ಶೀತಕ್ಕೆ ಅದು ಪೊಟಾಶ್ ಬೇಕು ಅನ್ನಿಸ್ತಾರೆ ಹೀಟ್ ಆಗಕ್ಕೆ, ಅದಕ್ಕೆ ಪೊಟಾಶ್ ಯೂಸ್ ಮಾಡಿದ್ವಿ. ಈಗ 2 ವರ್ಷದ ನಂತರ ನೀರಲ್ಲಿ ಒಂದು ಬೋರಲ್ಲಿ ಉಪ್ಪಿನಂಶ ಜಾಸ್ತಿ ಇರೋದ್ರಿಂದ ಅದು ಬೆಳೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದು ಹೇಳಿದ್ರು ಸರ್. ಬಂದ್ರೂ ಹಳದಿ ಆಗಿಬಿಟ್ಟು ಹೋಗೋದು ಗಿಡ ಅಂತಂದು ಹೇಳಿದರು. ಹಂಗಾಗಿ ನಾವು ಮತ್ತೆ ಬೇರೆ ಬೋರ್ವೆಲ್ನ ಯೂಸ್ ಮಾಡ್ತಿದ್ವಿ ಸರ್. ಈಗ ಎಲ್ಲೇ ಒಂದ್ ಕಡೆ ನೀವು ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸದೆ ನೀವು ಬೆಳೆದ್ರೆ ನಿಮಗೆ ಕೃಷಿಯಲ್ಲಿ ಲಾಸ್ ಕಾಣ್ತಾ ಇದ್ರಿ ಅಲ್ವಾ? ಕೃಷಿಯಲ್ಲಿ ಮಣ್ಣು ಚೆನ್ನಾಗಿತ್ತು ಅಂದ್ರೆ ಕೂಡ ಈ ಪೊಟಾಶ್ ಜಾಸ್ತಿ ಇತ್ತು. ನಾವು ಮತ್ತೆ ಪೊಟಾಶ್ ಹಾಕೋದ್ರಿಂದ ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅನ್ನೋ ತರ ನಮ್ದು ಆಗುತ್ತೆ ಸರ್. ಮತ್ತೆ ಈಗ ನೀರು ಅದೇ ನೀರನ್ನ ಉಪ್ಪಿನಂಶ ಇರೋ ನೀರನ್ನ ನಾವು ಕೊಟ್ಕೊಂತ ಹೋಗಿದ್ರೆ ಗಿಡನೂ ಬೆಳೆದಿದ್ದಿಲ್ಲ, ಗಿಡ ಹಂಗೆ ಒಂಥರ ಇದಾದಂಗೆ ಆಗಿಬಿಟ್ಟು ಹಂಗೆ ಇರ್ತಿದ್ವು. ನಾವು ಟೆಸ್ಟ್ ಮಾಡಿಸಿರೋದ್ರಿಂದ ನಮಗೆ ಅದು ಗೊತ್ತಾಯ್ತು ಸರ್. ಈಗ ನಿಮ್ಮ ಭೂಮಿಯಲ್ಲಿ ಪೊಟಾಶಿಯಂ ಅಂಶ ಜಾಸ್ತಿ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ತಿರಲಿಲ್ಲ, ಮತ್ತೆ ತಂದು ಪೊಟಾಶ್ ಹಾಕ್ತಾ ಇದ್ರಿ, ಒಂದ್ ಕಡೆ ನಿಮಗೆ ಬೆಳೆ ಮೇಲೆ ಪರಿಣಾಮ ಬೀರುತ್ತಿತ್ತು. ಜೊತೆ ಈಗ ಗುಲಾಬಿ ನಾಟಿ ಮಾಡಿದ ಮೇಲೆ ಈ ಗುಲಾಬಿ ಒಳಗಡೆ ಏನಾದರೂ ಮಿಶ್ರ ಬೆಳೆಯಾಗಿ ಏನಾದರೂ ಬೇರೆ ಬೇರೆ ಬೆಳೆಗಳನ್ನ ಬೆಳಕಂದ್ರೆ ಪ್ರಾರಂಭದಲ್ಲಿ ಇಲ್ಲ ಸರ್, ಮಿಶ್ರ ಬೆಳೆಯಾಗಿ ನಾವೇನು ಹಾಕಕ್ ಹೋಗಿಲ್ಲ ಸರ್. ಯಾಕಂದ್ರೆ ಅದರದ್ದು ಬೇರೆ ಬೆಳೆ ಬೆಳೆದಿರುತ್ತೆ, ಅದರಗಳ ರೋಗ ಅದು ಕಾಟಕ್ಕಾಯ್ತು ಅಂದ್ರೆ ಈ ಕಡೆ ಎರಡೂ ಲಾಸ್ ಆಗುತ್ತಲ್ಲ ಅಂತಂದು ಹೇಳ್ಬಿಟ್ಟು ನಾವೇನು ಬೆಳೆಯಕ್ ಹೋಗಿಲ್ಲ ಸರ್. ಈಗ ಸಾಮಾನ್ಯವಾಗಿ ಗುಲಾಬಿಗೆ ಗಿಡದ ಮೇಲೆ ಈ ಒಂದು ರೋಗ ಬರುತ್ತೋ ಅಥವಾ ಹೂವಿನ ಮೇಲೆ ಹೆಚ್ಚಾಗಿ ರೋಗ ಬರುತ್ತೋ? ಗಿಡದ ಎಲೆ ಮೇಲೆ ರೋಗ ಜಾಸ್ತಿ ಬರೋದು. ಹೂವಿನ ಮೇಲೆ ಅಂದ್ರೆ ಈ ಬಾಲ್ದುಳು ಟೈಪ್ ಹುಳ ಬೀಳುತ್ತೆ, ಟ್ರಿಪ್ಸು ಮೈಡ್ಸು ಒಂದು ದಾಳಿ ಮಾಡೋದು ಸರ್, ಅವು ಮೂರೇ. ಅದರಲ್ಲಿ ಬಿಟ್ರೆ ಹೂವಿನ ಮೇಲೆ ಏನು ಇರಲ್ಲ ಸರ್, ಗಿಡನೇ ನಾವು ಡೆವಲಪ್ ಮಾಡ್ಕೋಬೇಕಷ್ಟೇ. ಗುಲಾಬಿ ಗಿಡ ನಾಟಿ ಮಾಡಿದ ಮೇಲೆ ಎಷ್ಟು ದಿನಕ್ಕೆ ನಿಮಗೆ ಪ್ರಾರಂಭ ಆಗುತ್ತೆ ಹೂವು ಬಿಡಲಿಕ್ಕೆ? ದೊಡ್ಡ ಗಿಡಗಳು ಆದರೆ ನಾಟಿ ಮಾಡಿ ಒಂದು 15-20 ದಿನದಲ್ಲೇ ಮಗ್ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ನಾವು 6 ತಿಂಗಳವರೆಗೂ ಮಗ್ನ ಹೂವು ಅಳದಂಗೆ ಮಗ್ನ ಜುಗುಟ್ ಹಾಕ್ತಿವಿ ಸರ್. ಜುಗುಟ್ಬಿಟ್ಟು ಎಲ್ಲ ತೆಳಗಾಕ್ತಿವಿ. ಯಾಕಂದ್ರೆ ಈ ಸಣ್ಣ ಗಿಡ ಇದ್ದಾಗಲೇ ನಾವು ಹೂವು ಹೊರಗೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಲ್ತಿಯಾಗಿ ಬರಲ್ಲ ಸರ್. ಈ 4 ವರ್ಷ ಬರೋ ಗಿಡ 2 ವರ್ಷಕ್ಕೆ ಹಾಳಾಗುತ್ತೆ ಸರ್. ಸ್ವಲ್ಪ ಗಿಡ ಬಲ್ತ್ಕಂದ ಮೇಲೆ ನಾವು ಹೂವು ಹೊರಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಸ್ವಲ್ಪ ಗಿಡ ಎಲ್ಲ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರ್ತೈತಿ, ನಮ್ಮ ಭೂಮಿಗೆ ಅಡ್ಜಸ್ಟ್ ಆಗಿರ್ತೈತಿ, ಎಲ್ತಿಯಾಗಿನೂ ಬಂದಿರ್ತವೆ ಚಿಗುರು ಗಿಗರು ಎಲ್ಲಾನು. ಹಂಗಾಗಿ ನಾವು 6 ತಿಂಗಳ ನಂತರ ಹರಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸರ್. ಅಂದ್ರೆ ಆದಷ್ಟು ಗಿಡ ದಷ್ಟಪುಷ್ಟಿಯಾಗಿ ಬಂದ ಮೇಲೆ ನಾವು ಹೂವು ಬಿಟ್ಕಂದ್ರೆ ಒಳ್ಳೆ ಇಳುವರಿ ಕಾಣಬಹುದು ಅಂತ ಹೇಳ್ತೀರಾ? ಹೌದು ಸರ್, ಒಳ್ಳೆ ಡಸ್ಟ್ ಪುಟ್ ಬರೋವರೆಗೂ ನಾವು ಹೂವನ್ನ ಅರಿಬಾರ್ದು ಸರ್. ಒಂದು 6 ತಿಂಗಳು ಬಿಟ್ಟರೆ ನಾವು ಒಳ್ಳೆ ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಈಗ ಪ್ರಾರಂಭದಲ್ಲಿ ನಿಮಗೆ ಎಷ್ಟೆಷ್ಟು ಹೂ ಸಿಗ್ತಾ ಬಂದವು ಸರ್? ಸ್ಟಾರ್ಟಿಂಗ್ ಬರೀ 10 ಕೆಜಿ ಸಿಕ್ತು ಸರ್, ಆಮೇಲೆ 20 ಕೆಜಿ ಜಂಪ್ ಆಯ್ತು. ಈಗ ಬರ್ತಾ ಬರ್ತಾ ಈಗ 60-70 ಕೆಜಿ ತನಕ ಹರಿತಿದ್ವಿ 1 ಎಕರೆಗೆ ಅಂತ. ನಾವು 2 ಎಕರೆ ಹಾಕಿರೋದು, 2 ಎಕರೆಯಿಂದ ನಾವು 2 ಕ್ವಿಂಟಲ್ ತನಕನೂ ಹರಿದಿದ್ವಿ ಮೊನ್ನೆ. ಈಗ ಒಂದು 80-90 ಕೆಜಿ ಸಿಗ್ತಾ ಇತ್ತು ಸರ್. ಈಗೆಲ್ಲ ಹೂ ಕಟಾವು ಅಂತಂದ್ರೆ ಪ್ರತಿನಿತ್ಯ ಎಷ್ಟು ಜನ ಬೇಕಾಗ್ತಾರೆ ಕೂಲಿ ಕಾರ್ಮಿಕರು? ಏನು ನೀವೇ ಮನೆಯವರೇ ನಿಭಾಯಿಸ್ಕೊಂಡು ಹೋಗ್ತಾ ಸರ್? ನಾವು ಮನೆಯವ್ರ 6 ಜನ ಇದೀವಿ ಸರ್. ಹೂವು ಹೇಗಿದೆ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ಕೂಲರ್ ಕರ್ಕೊಂತೀವಿ ಸರ್. ಅವ್ನು ಡೈಲಿ ಒಂದು 10 ಜನ ಅಂತೂ ಅರಿತೀವಿ ಸರ್ 2 ಎಕರೆ. ಈಗ ಬೆಳಗ್ಗೆ 8 ಗಂಟೆಗೆ ಹೋಗ್ತೀರಾ ಹೂ ಕಟಾವ್ಗೆ, 8 ಗಂಟೆ ಒಳಗೆ ಅದನ್ನ ತಂದು ಮಾರ್ಕೆಟ್ಗೆ ಹೋಗ್ತೀರಾ? ಸರ್, ಬೆಳಗ್ಗೆ 6 ಗಂಟೆಗೆ ನಾವು ಹೊಲದಾಗ ಹೂವರೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. 8:30-9 ಗಂಟೆವರೆಗೂ ನಾವು ಹೂ ಅರಿತಾನೆ ಇರ್ತೀವಿ. 9 ಗಂಟೆ ನಾವು ಊರು ಬಿಟ್ರೆ 1 ಅವರ್ ಬೇಕು ಸರ್. 35-40 ಕಿಲೋಮೀಟರ್ ಆಗುತ್ತೆ ನಮ್ಮ ದಾವಣಗೆರೆ ಮಾರ್ಕೆಟ್. 10 ಗಂಟೆಗೆ ರೀಚ್ ಆದ್ರೆ ಸಾಕು ಸರ್ ಅಷ್ಟಕ್ಕೆ. ಈಗ ಸಂಪೂರ್ಣವಾಗಿ ಅರಳಿದ ಹೂಗಳನ್ನ ಕಟಾವ್ ಮಾಡ್ತೀರಾ ನೀವು? ಈಗ ಮಾರಾಟಕ್ಕೆ ಅಂತಂದ್ರೆ ಯಾವ್ದ್ರಲ್ಲಿ ಹೋಯ್ತೀರಾ ಅವನ್ನೆಲ್ಲ? ಜಾಸ್ತಿ ಹೂ ಆಯ್ತು ಅಂದ್ರೆ ಆಟೋದಲ್ಲಿ ಹಾಕೊಂಡ್ಬರ್ತೀವಿ ಸರ್. 1 ಕ್ವಿಂಟಲ್ ಒಳಗೆ ಆಯ್ತಂದ್ರೆ ಬೈಕಲ್ಲ ತಗೊಂಬರ್ತೀವಿ. ಅದನ್ನೆಲ್ಲ ಬಾಕ್ಸಿ ತುಂಬ ಚೀಲದಲ್ಲಿ ತುಂಬಿಕೊಂಡು ಬರ್ತೀರಾ? ಬ್ಯಾಗ್ ಇರುತ್ತೆ ಸರ್, ಹೂವಿನ ಬ್ಯಾಗ್ ಬಂದಿದಾವೆ, ಆ ಹೂವಿನ ಬ್ಯಾಗ್ ಒಳಗೆ ತುಂಬಿಕೊಂಡ್ಬರ್ತೀವಿ ಸರ್. ಈಗ ಮಾರಾಟ ಅಂತಂದ್ರೆ ಬರೀ ದಾವಣಗೆರೆಯಲ್ಲಿ ಅಷ್ಟೇ ಮಾರಾಟ ಮಾಡೋದು ನೀವು? ಹಾಂ ಸರ್, ದಾವಣಗೆರೆ ಅಷ್ಟೇ. ದುರ್ಗ ಇದೆ ಸರ್, ದುರ್ಗಕ್ಕೆ ಹೋಗೋಕ್ಕಾಗಲ್ಲ, ದೂರ ಆಗುತ್ತೆ. ನಾವು ಹಂಗಾಗಿ ದಾವಣಗೆರೆ ಮಾರ್ಕೆಟ್ಗೆ ತರೋದು ಸರ್. ಈಗ ಮಾರ್ಕೆಟ್ನಲ್ಲೆಲ್ಲ ನೀವು ಗುಲಾಬಿ ಹೂವನ್ನು ಏನು ಕೇಸ್ ಗಟ್ಟಲೆ ಕೊಡ್ತೀರಾ, ಏನು ಒಂದು ಪೀಸ್ ಗಟ್ಟಲೆ ಅಂದ್ರೆ ಒಂದು ಕಿಷ್ಟು ಅಂತೇಳಿ ನೀವು ರೇಟ್ ನಿಗದಿ ಮಾಡಿ ಕೊಡ್ತೀರಾ? ಸರ್, ಕೆಜಿಗೆ ಇಷ್ಟು ಅಂತ ಹೇಳ್ಬಿಟ್ಟು ನಿಗದಿ ಮಾಡಿ ಕೊಡ್ತೀವಿ ಸರ್, ಕೆಜಿ ಗಟ್ಟಲೆ. ಈಗ ನಿಮಗೆ ಏನೇನು ರೇಟ್ ಸಿಕ್ಕಿದೆ ನಿಮಗೆ? ಸೀಸನಲ್ಲಿ ಏನು ರೇಟ್ ಸಿಕ್ತು, ಅನ್ ಸೀಸನಲ್ಲಿ ಏನು ರೇಟ್ ಸಿಕ್ತು? ಸರ್, ನಾವು ಸ್ಟಾರ್ಟಿಂಗ್ 20 ರೂಪಾಯಿ ಕೆಜಿ ಇದ್ದನು ಕೊಟ್ಕೊಂತ ಬಂದಿವಿ ಸರ್. ದಸರಾ ದೀಪಾವಳಿ ಹಿಂದಿನ ವರ್ಷ ದಸರದಿದ್ದ ದೀಪಾವಳಿವರೆಗೂ 350 ರೂಪಾಯಿ ಒಳಗೆ ಕೊಟ್ಟದ್ದೇ ಇಲ್ಲ ಸರ್. ಈ ಸಲ ಸ್ವಲ್ಪ ಡೌನ್ ಇದೆ, 100 ರೂಪಾಯಿ ಇದೆ ಈ ಸಲ. ಹಿಂದಿನ ವರ್ಷ ಹಬ್ಬಗಳು ಹಬ್ಬ ಸೀಸನ್ನಲ್ಲೆಲ್ಲ 400-450 ಹೈಯೆಸ್ಟ್ 450 ರೂಪಾಯಿ ತನಕನೂ ಕೊಟ್ಟಿದ್ದೀವಿ ಸರ್. ಒಂದು ಕೆಜಿಗೆ ಎಷ್ಟು ಗುಲಾಬಿ ಹೂವು ಏರ್ತಾವ ಸರ್? 250-300 ಒಂದು ಕೆಜಿಗೆ ಏರ್ತಾವೆ ಸರ್ ಅವು. ಈಗ ಮಾರ್ಕೆಟ್ನಲ್ಲೆಲ್ಲ ನೋಡಿದ್ರೆ 4-5 ರೂಪಾಯಿ ಒಂದಿದೆ ಅಂದ್ರೆ ನಿಮ್ಗೆಲ್ಲ ಒಂದ್ ಕಡೆ ಲಾಸ್ ಆಗುತ್ತಲ್ಲ, 300-400 ರೂಪಾಯಿ ಕೊಟ್ರೆ ಸರ್? ಈಗ ಯಾಕಂದ್ರೆ ಕುತ್ಕೊಂಡು ಮಾರೋರು ಮಾರ್ತಾರೆ ಸರ್. ನಾವು ಈಗ ರೈತರು ಅದನ್ನ ಕುತ್ಕೊಂಡು ಮಾರಿದ್ರೆ ಲಾಭ ನಾವು ಮಾಡ್ಕೋಬಹುದು ಸರ್. ನಾವು ಮಾರಕ್ಕಾಗಲ್ಲ ಈಗ ಸರ್, ಯಾಕಂದ್ರೆ ಹೊಲಗಳಲ್ಲೆಲ್ಲ ಬೇರೆ ಕೆಲಸಗಳು ಮಾಡೋಕ್ಕಾಗಲ್ಲ. ಕುತ್ಕೊಂಡು ಮಾರಿದ್ರೆ ಇನ್ನೂ ಅಷ್ಟು ಲಾಭ ತಗೋಬಹುದು ಸರ್. ಅಂದ್ರೆ ಒಂದಿನ 2 ದಿನ ಆದ್ರೂ ನೀವು ಆ ತರ ಮಾರ್ಕೆಟ್ನಲ್ಲಿ ಹೋಗಿ ಸಂತೆಯಲ್ಲಿ ಹೋಗಿ ಮಾರಾಟ ಮಾಡಬಹುದು. ಅಂದ್ರೆ ಪ್ರತಿನಿತ್ಯ ಮಾರಾಟ ಮಾಡಕ್ಕಂದ್ರೆ ಆಗಲ್ಲ ಅಲ್ವಾ? ಹೌದು ಸರ್, ಪ್ರತಿನಿತ್ಯ ಮಾಡಕ್ಕಂದ್ರೆ ಆಗಲ್ಲ ಸರ್, 1-2 ದಿನ ಆದ್ರೆ ಮಾಡಬಹುದು. ಈಗ ಗುಲಾಬಿ ಅಂತಂದ್ರೆ ಪ್ರತಿನಿತ್ಯನೂ ಕಟಾವು ಬರ್ತಾವ ಹೂವು? ಏನು ವಾರಕ್ಕೊಮ್ಮೆ ಈ ತರ ಮಾಡ್ತೀರ ಸರ್? ಸ್ಟಾರ್ಟಿಂಗ್ 1 ವರ್ಷದ ತನಕ 1 ದಿನ ಬಿಟ್ಟು 1 ದಿನ ಕಟಾವ್ ಮಾಡ್ತೀವಿ ಸರ್. 1 ವರ್ಷ ಆದ ನಂತರ ಪ್ರತಿನಿತ್ಯನೂ ಕಟ್ ಮಾಡ್ತಾ ಇದೀವಿ ಸರ್. ಈಗ ಒಂದ್ಸಲ ನಾಟಿ ಮಾಡಿದ ಮೇಲೆ ಎಷ್ಟು ವರ್ಷ ತನಕ ಬೆಳಕಬಹುದು ಈಗ ಗುಲಾಬಿ ಹೂವನ್ನ? ನಾವು ಸಣ್ಣ ಇದ್ದಾಗ ಕಿಲಿಗೂ ನಾವು 6 ತಿಂಗಳು ಗ್ಯಾಪ್ ಕೊಟ್ಟು ಅವ್ನು ಮಗ್ ಜುಗುಡ್ಸಿಂದು ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಮೈಕ್ರೋ ನ್ಯೂಟ್ರಿಯನ್ಸ್ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಔಷಧಿ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ಕೊಂಬಂದ್ರೆ ಏನಿಲ್ಲ ಅಂದ್ರೆ 4 ವರ್ಷ ಅಂತ ಬಂದೇ ಬರುತ್ತೆ ಸರ್. ಈಗ 4 ವರ್ಷ ತನಕ ಆ ಬೆಳೆಯನ್ನ ತಗೊಂಡು ಆಮೇಲೆ ಸಂಪೂರ್ಣವಾಗಿ ಬೆಳೆ ತೆಗಿಬೇಕಾಗತ್ತೆ ಅಂತ ಹೇಳ್ತೀರಾ? ಅಲ್ಲ, ತೆಗಿಲ್ದ್ರು ಕಟಾವ್ ಮಾಡ್ಕೊಂತ ಇದ್ರೆ ಬರುತ್ತೆ ಸರ್. ಅಷ್ಟೊಂದು ಇಳುವರಿ ಇರಲ್ಲ ಆಲ್ರೆಡಿ, ಅವು 4 ವರ್ಷನೇ ಅಂತ ಹೇಳ್ತಾರೆ. 4 ವರ್ಷಕ್ಕೆ ತೆಗೆದಿದ್ದಾರೆ ಸರ್. ಈಗ ವರ್ಷಕ್ಕೂ ಏನಾದ್ರೂ 1-2 ಬಾರಿ ಗಿಡ ಕಟಿಂಗ್ ಅಂದ್ರೆ ಪ್ರೂನಿಂಗ್ ಮಾಡ್ತೀರಾ? ಹೌದು ಸರ್, ವರ್ಷಕ್ಕೆ ಒಂದ್ ಟೈಮ್ ಕಟ್ ಮಾಡ್ಬೇಕು ಅಂತಿದ್ದಾರೆ. ಬಟ್ ನಮ್ ಕಡೆ ಇನ್ನೊಬ್ರು ಕಟ್ ಮಾಡಿದ್ರು ಸರ್, ಅವ್ರು ಕಟ್ ಮಾಡಕ್ಕೂ ಮುಂಚೆ ನಮ್ಮಂಗೆ ಇಳುವರಿ ತೆಗೆದ್ರು. ಕಟ್ ಮಾಡಿದ ನಂತರ ಅವ್ರ ಇಳುವರಿ ಪೂರಾ ಡೌನ್ ಆಗಿಬಿಡ್ತು. ಪೂರಾ ಡೌನ್ ಆಗಿರೋದ್ರಿಂದ ನಾವು ಕಟ್ ಮಾಡಕ್ ಹೋಗಿಲ್ಲ ಸರ್. 2.5 ವರ್ಷ ಗಿಡ ಆಯ್ತು, ನಾವ್ ಇನ್ನೂ ಕಟ್ ಮಾಡಕ್ ಹೋಗಿಲ್ಲ. ಕಟ್ ಮಾಡ್ದವ್ರದ್ದು ಇಳುವರಿ ಡೌನ್ ಆಗಿರೋದ್ರಿಂದ ಅವರು ಬೇಡ ಕಟ್ ಮಾಡ್ಬಿಡ್ರಿ, ಎಷ್ಟಾಗುತ್ತೆ ಅಷ್ಟು ನರೀರಿ ಅಂತ ಹೇಳ್ತಿದಾರೆ. ಹಂಗಾರ ನಾವು ಕಟ್ ಮಾಡಕ್ ಹೋಗಿಲ್ಲ ಸರ್. ಈಗ ಗಿಡ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಇದರಲ್ಲಿ? ಸರ್ ಈ ತಿಂಗಳು 30,000 ಆಗಿತ್ತು ಅಂದ್ರೆ 15,000 ಖರ್ಚಾಗಿದ್ರೆ 15,000 ಉಳಿತೈತೆ ಸರ್. ಅಂದ್ರೆ 50-50 ನಾವು ಈಗ ಖರ್ಚು ನಾವು ಹೆಂಗೆ ಮೇಂಟೈನ್ ಮಾಡ್ಕೊಂತ ಹೋಗ್ತೀವೋ ಹಂಗೆ ಆದಾಯ ಕೊಟ್ಕೊಂತ ಹೋಗುದು ಸರ್. ಅದು ಈಗ ಖರ್ಚು ಅಂತಂದ್ರೆ ಲೇಬರ್ಸ್ ಖರ್ಚು ಜಾಸ್ತಿ ಬರುತ್ತಾ ಅಥವಾ ಗೊಬ್ಬರ ಹಾಕೋದು ಈ ತರ ಖರ್ಚು ಜಾಸ್ತಿ ಬರುತ್ತಾ? ಸರ್ ಲೇಬರ್ದು ಗೊಬ್ಬರ ಆಮೇಲೆ ಔಷಧಿದು ಭಾಳ ಖರ್ಚು ಸರ್, ಎಲ್ಲಕ್ಕಿಂತ ಔಷಧಿದೆ ಭಾಳ ಖರ್ಚು. ಏನಿಲ್ಲ ಅಂದ್ರೆ ವಾರಕ್ಕೆ 8,000-9,000 ರೂಪಾಯಿ ಔಷಧಿ ಅಂತ ಆದಾಯ. ಏನು ರೋಗ ಇಲ್ಲ ಅಂದ್ರೆ 8,000 ಆಗುತ್ತೆ ಸರ್. ರೋಗ ಇತ್ತಂದ್ರೆ ನಾವು 15,000-16,000 ರೂಪಾಯಿ ತನಕನು ಸ್ಪ್ರೇ ಹೊಡೆದಿದ್ದೀವಿ ಸರ್. ಗುಲಾಬಿ ಗಿಡಕ್ಕೆ ರೋಗ ಇಲ್ಲ ಅಂದ್ರೆ ಯಾಕೆ ಔಷಧಿ ಸಿಂಪಡಣೆ ಮಾಡಬೇಕಾಗುತ್ತೆ? ಸರ್ ರೋಗ ಇಲ್ಲ ಅಂತ ನಾವು ಮೈ ಮರ್ತೀವಿ ಅಂದ್ರೆ ನೆಕ್ಸ್ಟ್ ಅದ್ರ ರೋಗ ಬರೋದು ಗೊತ್ತಾಗಲ್ಲ ಸರ್ ನಮಗೆ. ಆಟೋಮೆಟಿಕ್ ದಾಳಿ ಮಾಡಿರ್ತೈತಿ. ಅವಾಗ ನಾವು ರೋಗ ಬಂದ ಕಂಟ್ರೋಲ್ ಮಾಡಕ್ ಹೋಗ್ತೀವಿ ಅಂದ್ರೆ ಅದು ಆಗಲ್ಲ ಸರ್. ಹಂಗಾಗಿ ನಾವು ರೋಗ ಇಲ್ಲಾಂದ್ರೆ ಜನರಲ್ ಸ್ಪ್ರೇ ಅಂತಂದ ಹೇಳ್ಬಿಟ್ಟು ಸುಮ್ನೆ ಎಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಹೊಡಿತಾ ಇರ್ತೀವಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಗುಲಾಬಿಯಲ್ಲಿ ಅಂದ್ರೆ ಸಾಕಷ್ಟು ಖರ್ಚು ಇದೆ, ಅಷ್ಟೇನು ಆದಾಯ ಇದೆ ಅಂತ ಹೇಳಿದ್ರಾ? ಹಾ ಸರ್, ಖರ್ಚು ತೆಗೆದ್ಬಿಟ್ಟು ಆದಾಯ ಸಿಕ್ಕೇ ಸಿಗುತ್ತೆ ಸರ್. ಏನಿಲ್ಲ ಅಂದ್ರೆ ತಿಂಗಳಿಗೆ ಒಂದು 20,000 ಅಂತೂ ಉಳಿಸ್ಬೋದು ಸರ್ ಖರ್ಚೆಲ್ಲ ತೆಗೆದ್ಬಿಟ್ಟು. ಅಂದ್ರೆ ಒಳ್ಳೆಯ ಒಂದು ಲಾಭದಾಯಕ ತಂದ್ಕೊಡುವಂತ ಬೆಳೆ ಅಂದ್ರೆ ತಪ್ಪಾಗ್ಲಾರ್ದಲ್ಲ ಪ್ರದೀಪ್ ಅವ್ರೆ? ಹೌದು ಸರ್, ಒಳ್ಳೆ ಉತ್ತಮ ಲಾಭದಾಯಕ ಅಂದ್ರೆ ತಪ್ಪಾಗಲ್ಲ ಸರ್. ಈಗ ಮತ್ತೆ ಮುಂದೆ ಏನಾದರೂ ಬೇರೆ ಬೇರೆ ಹೂಗಳನ್ನ ಬೆಳಿಬೇಕಂತ ಏನಾದರೂ ಒಂದು ಪ್ಲಾನ್ ಹಾಕೊಂಡಿದ್ರೆ? ಸರ್ ಹೂವು ನೆಕ್ಸ್ಟ್ ನೋಡ್ಬೇಕು ಸರ್. ಹೂವು ಈಗೆಲ್ಲ ಸಾಕಷ್ಟು ಬೆಳೆದಿರದ ಮಾರ್ಕೆಟು ಬಿದ್ದೋಗಿದೆ ಆಲ್ರೆಡಿ. ಮುಂಚೆ ಇದ್ದ ರೇಟ್ ಹಿಂದ್ ವರ್ಷ ಇದ್ದ ರೇಟ್ ಈ ವರ್ಷ ಇಲ್ಲ. ಈಗ ಎಲ್ಲರೂ ಈಗ ಏನಾರ ಒಂದು ಮಾಡ್ತಾರೆ ಅಂದ್ರೆ ರೈತರು ಎಲ್ಲರೂ ಅದನ್ನೇ ಮಾಡೋದ್ರಿಂದ ಈಗ ಈ ಸಲ ಮಾರ್ಕೆಟ್ ಹೂವು ಬಿದ್ದೋಗಿದೆ ಸರ್. 300-350 ರೂಪಾಯಿ ಕೊಡ್ತಾ ಇರ್ತಕ್ಕಂಥ ಇವತ್ತು 100 ರೂಪಾಯಿಗೆ ಬಂದೈತಿ. ಹಂಗಾಗಿ ನಾವು ನೆಕ್ಸ್ಟು ಜಾಜಿಕಾಯಿ ಆಗಿರ್ಬೋದು ಆಮೇಲೆ ಕಾಳು ಮೆಣಸು ಬೆಳಿಬೇಕು ಅಂತ ಅನ್ಕೊಂಡಿವಿ ಸರ್ ಬೇರೆ. ಮತ್ತೆ ಈಗ ಆಲ್ರೆಡಿ ನೀವು ಅಡಿಕೆ ಹಾಕಿ ಎಷ್ಟು ವರ್ಷ ಆಯ್ತು ಅಡಿಕೆ ಬೆಳಿತಾ ಇದ್ವಿ ಅಂತ ಹೇಳಿದ್ರೆ? ಅಡಿಕೆ ಹಾಕಿ ಈಗ 3 ವರ್ಷ ಆಯ್ತು ಸರ್. ಅಂದ್ರೆ ಅದ್ರಾಗ ನೀವು ಎಲ್ಲ ಕಾಳು ಮೆಣಸು ಇದನ್ನ ಬೆಳೆಯಕ್ ಆಗಲ್ಲ, ಇನ್ನೂ ಒಂದ್ 4-5 ವರ್ಷ ಬೇಕಲ್ವಾ? ಸರ್ ಇನ್ನೊಂದ್ 2 ವರ್ಷ ಬೇಕು ಸರ್. ಅಷ್ಟೊತ್ತಿಗೆ ಗುಲಾಬಿ ನೋಡ್ಕೊಂತೀವಲ್ಲ, ಈಗ ಗುಲಾಬಿ ಇನ್ನೊಂದ್ 2 ವರ್ಷ ಇರುತ್ತೆ. ಅದಾದ ನಂತರ ನೋಡೋದು ಸರ್ ಗುಲಾಬಿ ಬೆಳಿಬೇಕೋ ಇಲ್ಲ ಅದನ್ನ ಬೆಳಿಬೇಕು ಅನ್ನೋದು ನೋಡ್ಕೊಂಡ್ಬಿಟ್ಟು ಡಿಸೈಡ್ ಮಾಡ್ಕೋಬೇಕು ಸರ್. ಒಟ್ಟಾರೆ ನೀವು ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? ಸರ್ ನಮ್ಮ 2 ಇದಾವೆ ಸರ್. ಈಗ ಸಂಪೂರ್ಣ ಇರೋಂತ ನಿಮ್ ಜಮೀನಿಗೆಲ್ಲ ನೀರು ಆಯುತ್ತಲ್ವಾ? ಹಾ ಸರ್, ಸಂಪೂರ್ಣ ನೀರು ಆಗುತ್ತೆ ಸರ್. ಒಂದೇ ಬೋರಲ್ಲೇ ಮೇಂಟೈನ್ ಮಾಡ್ತಾ ಇದೀವಿ, ಇನ್ನೊಂದು ಬೋರ್ ಮುಚ್ಚಿದೀವಿ ಸರ್. ಯಾಕೆ ಇನ್ನು ಒಂದೇ ಬೋರ್ನಲ್ಲಿ ಸಾಕಾಗುತ್ತಾ ನಿಮ್ಮ ನೀರು? ಸರ್ ಮಳೆ ಹೆಚ್ಚಾಗಿರೋದು ಒಂದೇ ಬೋರಿಂದ ಇನ್ನೂ ಬೇಕಾದಷ್ಟು ಆಗುತ್ತೆ ಸರ್, ಹಂಗಾಗಿ ಒಂದು ಬೋರ್ ಮುಚ್ಚಿದೀವಿ ಸರ್. ಈಗ ಸಾಕಷ್ಟು ಈ ಒಂದು ದನಕರುಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಅದರಿಂದ ಏನಾದರೂ ನಿಮಗೆ ಹಾಲು ಮಾರಾಟ ಮಾಡಿ ಅದರಿಂದ ಏನಾದರೂ ಆದಾಯ ಕಾಣ್ತೀರ? ಊಟ ಮಾಡಿಬಿಟ್ಟು ಉಳಿದ್ರಿಂದ ನಾವು ಬೆಣ್ಣೆ ಮಾಡಿಬಿಟ್ಟು ಬೆಣ್ಣೆನ ತುಪ್ಪ ನಮಗೆ ಮನೆಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಬಿಟ್ಟು ಉಳಿದ್ರಿಂದ ನಾವು ಬೆಣ್ಣೆ ಮಾರಾಟ ಮಾಡ್ತೀವಿ ಸರ್. ಹಾಲೇನು ಮಾರಾಟ ಮಾಡಲ್ಲ ನೀವು? ಇಲ್ಲ ಸರ್, ಹಾಲೇನು ಮಾರಾಟ ಮಾಡಲ್ಲ. ಒಟ್ಟಾರೆ ಈ ಒಂದು ಗುಲಾಬಿ ಕೃಷಿ ಏನನ್ಸುತ್ತೆ ನಿಮಗೆ? ಸರ್ ಗುಲಾಬಿ ಕೃಷಿ ಒಳ್ಳೆ ಲಾಭದಾಯಕ. ಅಲ್ಪ ಜಮೀನ್ ಇರ್ತಕ್ಕಂಥವ್ರಿಗೆ 1 ಎಕರೆ 2 ಎಕರೆ ಇದ್ದಾರೆ, ಏನ್ ಮಾಡಕ್ಕಾಗತ್ತಪ್ಪ ಏನು ಮಾಡಕ್ಕಾಗಲ್ಲ ಅಂತಂದ ಅನ್ಕೋದಕ್ಕಿಂತಲೂ ನಾವು ಇರೋ ಜಮೀನಿನಲ್ಲೇ ನಾವು ಏನಾರು ಸಾಧನೆ ಮಾಡಬಹುದು ಅಂತಂದು ಛಲ ತೊಟ್ಟಿವಿ ಅಂದ್ರೆ ಬೇರೆ ಬೇರೆ ತೋಟಗಾರಿಕೆ ಇಲಾಖೆ ಆಗಿರ್ಬೋದು ಇಲ್ಲೆಲ್ಲ ಬಂದು ಸಂಪರ್ಕ ಮಾಡ್ಕೊಂಡಾಗ ಏನಾರು ಸಜೆಷನ್ ತಗೊಂಡು ಅದರಲ್ಲೇ ಉತ್ತಮವಾಗಿ ಬೆಳಿಬಹುದು ಅಂತ ನಾನು ಹೇಳ್ತೀನಿ ಸರ್. ಈಗ ಎಲ್ಲೋ ಒಂದ್ ಕಡೆ ನೀವು ಓದ್ಕೊಂಡು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಬೇಕಂತ ಹೋದ್ರಲ್ಲ, ಆ ಬೆಂಗಳೂರಲ್ಲಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿ ಅದೇ ಟೈಮ್ನಾಗ ಈ ಕೊರೋನಾ ಅನ್ನೋಂತ ಒಂದು ವೈರಸ್ ಬಂದಾಗ ಪುನಃ ಆ ಒಂದು ಸಮಸ್ಯೆಯಿಂದ ನೀವು ನಿಮ್ಮ ಒಂದು ಊರಿಗೆ ಬಂದು ಈ ಕೃಷಿಯನ್ನ ಪ್ರಾರಂಭ ಮಾಡ್ಕೊಂಡು ಗುಲಾಬಿಯನ್ನ ಬೆಳೆಯಕ್ಕೆ ಹಚ್ಚಿದ್ರ, ಎಲ್ಲೋ ಒಂದ್ ಕಡೆ ನಿಮ್ಗೆ ನಾವು ಬಂದದ್ದು ಕೃಷಿಗೆ ಉತ್ತಮ ಅಂತ ಅನಿಸಿದೆಯಾ? ಹೌದು ಸರ್, ಬೆಂಗಳೂರು ಬಿಟ್ಟು ಬಂದು ನಾವು ನಮ್ಮ ಭೂಮಿಯಲ್ಲಿ ನಾವು ಬೆಳೆ ಕಚ್ಚಿದೀವಿ. ಬೆಳೆ ಕಚ್ಚಿದ ನಾವು ಭಾಳ ಚೆನ್ನಾಗಿ ಆದಾಯ ಗಳಿಸಿದೀವಲ್ಲ ಸರ್, ಅಲ್ಲಿದ್ದ ಬಂದ್ಮೇಲೆ ನಮಗೆ ಒಳ್ಳೇದೇ ಆಗಿದೆ, ಚೆನ್ನಾಗೇ ಬೆಳೀತಿದೀವಿ ಅಂತ ನಮಗೆ ತೃಪ್ತಿ ಇದೆ ಸರ್. ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರ, ಲಾಭನೂ ಕಂಡಿದ್ರ ಅಂತ ಅನ್ನಂಗಾಯ್ತು. ಹೌದು ಸರ್, ಕೃಷಿಯಲ್ಲಿ ನೆಮ್ಮದಿನೂ ಇದೆ ಲಾಭನೂ ಇದೆ ಅಂತ ಹೇಳ್ಬಿಟ್ಟು ಕಂಡ್ಕೊಂಡಿವಿ ಸರ್. ಒಳ್ಳೇದು ಪ್ರದೀಪ್ ಅವರ, ಇಲ್ಲ ತನಕ ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಗುಲಾಬಿ ಬೆಳೆಯನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಗುಲಾಬಿ ಕೃಷಿಯ ಅನುಭವಗಳ ಕುರಿತು ಜಗಳೂರು ತಾಲೂಕು ಮರಿಕುಂಟೆ ಗ್ರಾಮದ ಕೃಷಿಕ ಡಿಬಿ ಪ್ರದೀಪ್ ಅವರೊಂದಿಗಿನ ಸಂದರ್ಶನವನ್ನ ಇದುವರೆಗೂ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಇದೀಗ ಪೇಟೆ ಧಾರಣೆ. ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಬೆಂಗಳೂರು ವಿಭಾಗ ಇವರು ಪ್ರಕಟಿಸಿರುವ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಾಲ್ಗೆ ಈ ರೀತಿ ಇದೆ. ಮೊದಲಿಗೆ ಕೊಟ್ಟೂರು ಮಾರುಕಟ್ಟೆಯ ವರದಿಗಳು. ನೆಲಗಡಲೆ ಶೇಂಗಾ ನಾಟಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 4,069 ರೂಪಾಯಿಗಳಿಂದ ಗರಿಷ್ಠ 7,849 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 4,859 ರಿಂದ 7,252. ಚನ್ನಗಿರಿ ಮಾರುಕಟ್ಟೆಯ ಧಾರಣೆಗಳು. ಅಡಿಕೆಯ ರಾಶಿ ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ 42,999 ರಿಂದ ಗರಿಷ್ಠ 46,279 ರೂಪಾಯಿಗಳು. ಇನ್ನು ಕರಿಮೆಣಸು 38,036 ರಿಂದ 40,029 ರೂಪಾಯಿಗಳು. ಜಗಳೂರು ಮಾರುಕಟ್ಟೆಯ ಧಾರಣೆ. ಮೆಕ್ಕೆಜೋಳ ಸ್ಥಳೀಯ ಕನಿಷ್ಠ 2,101 ರಿಂದ ಗರಿಷ್ಠ 2,222 ರೂಪಾಯಿಗಳು. ಇನ್ನು ದಾವಣಗೆರೆ ಮಾರುಕಟ್ಟೆಯ ಧಾರಣೆಗಳು ಎರಿಯುತ್ತಿವೆ. ಸೇಬು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 4,800 ಗರಿಷ್ಠ 7,200 ರೂಪಾಯಿಗಳು, ಬೂದುಗುಂಬಳಕಾಯಿ 1,800 1,600, ಬಾಳೆಹಣ್ಣು ಏಲಕ್ಕಿ ಬಾಳೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ 3,000 ಗರಿಷ್ಠ 3,500 ರೂಪಾಯಿಗಳು, ಪಚ್ಚಬಾಳೆ 1,700 2,300, ಹುರುಳಿಕಾಯಿ ಬೀನ್ಸ್ 1,800 1,600, ಬೀಟ್ರೂಟ್ಸ್ 2,000 2,500, ಹಾಗಲಕಾಯಿ 3,200 3,500, ಸೋರೆಕಾಯಿ 1,500 2,000 ರೂಪಾಯಿಗಳು, ಬದನೆಕಾಯಿ 800 1,800, ಗೋರಿಕಾಯಿ 2,000 2,500, ಎಲೆಕೋಸು 800 1,800, ದಪ್ಪ ಮೆಣಸಿನಕಾಯಿ 5,000 6,000 ರೂಪಾಯಿಗಳು, ಕ್ಯಾರೆಟ್ 2,500 3,000 ರೂಪಾಯಿಗಳು, ಹೂಕೋಸು 1,000 1,500 ರೂಪಾಯಿಗಳು, ಸೌತೆಕಾಯಿ 1,500 2,000 ರೂಪಾಯಿಗಳು, ಬೆಳ್ಳುಳ್ಳಿ 1,800 3,500, ಅವರೆಕಾಯಿ 4,500 4,800, ಹಸಿಮೆಣಸಿನಕಾಯಿ 2,500 3,500, ನೆಲಗಡಲೆ ಶೇಂಗಾ ಗೆಜ್ಜೆ ಕನಿಷ್ಠ ಮತ್ತು ಗರಿಷ್ಠ 6,800 19 ರೂಪಾಯಿಗಳು, ಕರ್ಬೂಜ 1,500 2,000 ರೂಪಾಯಿಗಳು, ನವಿಲುಕೋಸು 1,600 2,000 ರೂಪಾಯಿಗಳು, ಬೆಂಡೆಕಾಯಿ 2,500 3,000 ರೂಪಾಯಿಗಳು, ನಿಂಬೆಹಣ್ಣು 1,600 2,000 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 2,090 2,296 ರೂಪಾಯಿಗಳು, ಮೂಸಂಬಿ 2,500 3,000 ರೂಪಾಯಿಗಳು, ಈರುಳ್ಳಿ 300 1,750 ರೂಪಾಯಿಗಳು, ಕಿತ್ತಳೆ 2,200 3,000 ರೂಪಾಯಿಗಳು, ಭತ್ತ ಸಾಧಾರಣ 2,020 2,320 ರೂಪಾಯಿಗಳು, ಪಪ್ಪಾಯಿ 1,200 1,800 ರೂಪಾಯಿಗಳು, ಅನಾನಸ್ 1,500 1,800. ಇನ್ನು ಮುಂದುವರೆದು ದಾವಣಗೆರೆಯ ಮಾರುಕಟ್ಟೆ ಧಾರಣೆಗಳನ್ನು ನೋಡೋಣ. ದಾಳಿಂಬೆ ಪ್ರತಿ ಕ್ವಿಂಟಾಲ್ಗೆ 2,200 2,600, ಆಲೂಗಡ್ಡೆ 1,800 2,200, ಮೂಲಂಗಿ 1,200 2,000 ರೂಪಾಯಿಗಳು, ರಾಗಿ ಸ್ಥಳೀಯ 2,221 2,411 ರೂಪಾಯಿಗಳು, ಹೀರೆಕಾಯಿ 2,500 3,000 ರೂಪಾಯಿಗಳು, ಸೀಮೆ ಬದನೆಕಾಯಿ 1,200 1,600, ಸುವರ್ಣಗೆಡ್ಡೆ 2,800 3,800, ಸಿಹಿಗೆಣಸು 1,500 2,000 ರೂಪಾಯಿಗಳು, ತೊಂಡೆಕಾಯಿ 2,000 2,500, ಟೊಮ್ಯಾಟೊ 300 500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆ ಧಾರಣೆಗಳು ಇರುತ್ತಿವೆ. ಅಲಸಂದೆ ಕಾಳು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ 6,702 ರೂಪಾಯಿಗಳು, ಸಜ್ಜೆ ಹೈಬ್ರಿಡ್ 1,725 2,855 ರೂಪಾಯಿಗಳು, ಕಡಲೆಕಾಳು ಕನಿಷ್ಠ ಮತ್ತು ಗರಿಷ್ಠ 4,511 ರೂಪಾಯಿಗಳು, ಜೋಳ ಸ್ಥಳೀಯ ಕನಿಷ್ಠ ಮತ್ತು ಗರಿಷ್ಠ 1,909 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,549 2,216 ರೂಪಾಯಿಗಳು, ನವಣೆ ಹೈಬ್ರಿಡ್ 2,800 3,288 ರೂಪಾಯಿಗಳು, ಸೂರ್ಯಕಾಂತಿ 5,100 6,350 ರೂಪಾಯಿಗಳು, ತೊಗರಿ 6,900 9,600 6,663 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಪೇಟೆ ಧಾರಣೆ ಕೇಳಿದ್ರಿ. ಇದೀಗ ಒಂದು ಜನಪದ ಗೀತೆ ಕೇಳಿ. ಬಿ ಕೆ ಸುಮಿತ್ರ, ಎಂ ಎಲ್ ಸುಧಾಕರ್, ಗೋಪಿ ಜಯರಾಮ ಚಂದ್ರಪ್ಪ ಅವರ ಧ್ವನಿಗಳಲ್ಲಿ ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ, ಬಳ್ಳಾರಿ ಬಾವ ಕಿರಣಿ ಕಲ್ಲು ಬಾವಿಯ ನೀರ ತರುವೋಳೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ ಕನ್ನಡತಿ ಜಾಣೆ, ಬಾವಿಯ ನೀರ ಚಂದದಿಂದಲೇ ತರುವಳೆ ಬಾಲೆ, ಹೊಂಡದ ಬಾವಿಯ ನೀರ ಚಂದದಿಂದಲೇ ತರುವಳೆ ಬಾಲೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡತಿ ದಾಳೆ ಕನ್ನಡತಿ ದಾಳೆ ಕಲ್ಲು ಬಾವಿಯ ನೀರ ತರುವೋಳೆ, ಕಂಡು ಕಂಡು ಸೈರಿಸಲಾರೆನೆ ಕನ್ನಡ ತಿ ಜಾಣೆ, ಕನ್ನಡ ತಿ ಜಾಣೆ, ಕನ್ನಡ ತಿ ಜಾಣೆ.